ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆ ಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ ಶೇಕಡಾ 94ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್ 19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ, ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನವ ನಿಮ್ ಮನಿ ನೀರಿನ ಬಣ್ಣ ಮಣ್ಣಿನ ಬಣ್ಣ ಅದಲ್ಲ? ಮಳೆಗಾಲ ಬಂತಲ್ಲೋ, ಹೊಸ ನೀರು. ಈ ನೀರು ಕುಡಿಯಾಕ ಯೋಗ್ಯ ಅದನೋ ಇಲ್ಲೋ ಅಂತ ಪರೀಕ್ಷೆ ಮಾಡಿಸ್ಬೇಕು. ಅದ್ಯಾರ ಮಾಡ್ಲಿಕ್ಕತ್ತಾರ? ನೀರಿನ ಗುಣಮಟ್ಟ ಪರೀಕ್ಷೆಗಂತ ಸರ್ಕಾರದವರು ಪ್ರಯೋಗಾಲಯ ಮಾಡ್ಯಾರ. ಅದ್ರ ಸಹಾಯವಾಣಿ ಅದ, ಫೋನ್ ಮಾಡಲ್ಲ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಮಣ್ಣು ಆರೋಗ್ಯ ಚೀಟಿ ಕುರಿತು ಚಿತ್ರದುರ್ಗದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಕೃಷಿ ಅಧಿಕಾರಿಗಳಾದ ಎಂಸಿ ಗಿರೀಶ್ ರೆಡ್ಡಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಣ್ಣು ಆರೋಗ್ಯ ಚೀಟಿ ಅಂದ್ರೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ನಾವೇನ್ ಹೇಳ್ತೀವಲ್ಲ, ಅದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ಪಡೆಯೋಣ. ಇವತ್ತು ಈ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಚಿತ್ರದುರ್ಗದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಕೃಷಿ ಅಧಿಕಾರಿಗಳಾದಂತ ಎಂಸಿ ಗಿರೀಶ್ ರೆಡ್ಡಿ ಅವರೀಗ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಗಿರೀಶ್ ರೆಡ್ಡಿ ಅವರಿಗೆ. ನಮಸ್ಕಾರ ತಮಗೆ. ಸರ್, ಈಗ ತಮ್ಮ ಇಲಾಖೆಯಿಂದ ಮಣ್ಣು ಆರೋಗ್ಯ ಚೀಟಿ ಕೊಡ್ತೀರಿ? ಹೌದು. ಈ ಮಣ್ಣು ಆರೋಗ್ಯ ಚೀಟಿ ಅಂದ್ರೆ ಏನು, ಇದರಲ್ಲಿ ಏನೇನು ಎಲ್ಲ ಮಾಹಿತಿ ಇರುತ್ತೆ? ಸರ್, ಇದು ಮಣ್ಣು ಆರೋಗ್ಯ ಚೀಟಿ ಅಂದ್ರೆ ಈ ಮಣ್ಣು ಆರೋಗ್ಯ ಅಭಿಯಾನ ಕಾರ್ಯಕ್ರಮದಿಂದ ಕೇಂದ್ರ ಸರ್ಕಾರ ಪ್ರಾಯೋಜಿತ ಒಂದು ಕಾರ್ಯಕ್ರಮ ಆಗಿರ್ತದೆ. ಮಣ್ಣು ಆರೋಗ್ಯ ಚೀಟಿಗಳಲ್ಲಿ ಎಲ್ಲಾ ರೈತರಿಗೆ ತಮ್ಮ ಜಮೀನುಗಳಲ್ಲಿ ಇರ್ತಕ್ಕಂತ ಮಣ್ಣಿನ ಪೋಷಕಾಂಶ ಸ್ಥಿತಿ ಬಗ್ಗೆ ಆಗಿರ್ಬೋದು, ಅಥವಾ ಯಾವ ಪೋಷಕಾಂಶಗಳನ್ನ ಬಳಸ್ಬೇಕು ಮತ್ತೆ ಎಷ್ಟು ಪ್ರಮಾಣದಲ್ಲಿ ಬಳಸ್ಕೊಂಡು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು, ಈ ತರ ಅಗತ್ಯವಾದ ಮಾಹಿತಿಯನ್ನು ಜೊತೆಗೆ ಪ್ರಾಬ್ಲಮೆಟಿಕ್ ಸಾಯಿಲ್ಸ್ ಅಂತ ಹೇಳ್ತೀವಿ ಸರ್, ಅದಕ್ಕೂ ಮಣ್ಣಿನ ಸುಧಾರಕಗಳ ಬಗ್ಗೆನೂ ಈ ಕಾರ್ಡ್ ಅಲ್ಲಿ ಮಾಹಿತಿಯನ್ನು ಹೊಂದಿರುತ್ತದೆ. ಈ ಕಾರ್ಡ್ ಯಾರು ಕೊಡ್ತಾರೆ ಅಂದ್ರೆ, ಯಾರು ಇದಕ್ಕೆ ಕೊಡಕ್ಕೆ ಅಥಾರಿಟಿ ಇರುತ್ತೆ, ಮತ್ತೆ ರೈತರಿಗೆ ಇದು ಕೊಡ್ಬೇಕಲ್ಲ, ರೈತರು ಏನು ಒಂದು ದಾಖಲೆಗಳನ್ನು ಕೊಡ್ಬೇಕಾಗುತ್ತೆ? ಸರ್, ಇದು ಪ್ರತಿ ವರ್ಷ ನಮ್ಮ ಇಲಾಖೆಗೆ ಕಾರ್ಯಕ್ರಮ ಬರುತ್ತೆ ಸರ್. ಅದೇ ರೀತಿ ಈ ವರ್ಷನ ನಮಗೆ 21-22 ಸಾಲಿನಿಂದ ಒಂದು ಭೂಮಿ ಪೋಷಣ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಬಂದಿದೆ. ಇದು 2025-26 ವರ್ಗೂ ಜಾರಿಯಲ್ಲಿರುತ್ತದೆ. ಇದರಲ್ಲಿ ನಮ್ಮ ಜಿಲ್ಲೆಗೆ 6,000 ಮಣ್ಣು ಮಾದರಿ ಸಂಗ್ರಹಣೆ ಗುರಿಯನ್ನು ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರತಿ ತಾಲೂಕಿಗೆ 1,000 ಅಂತೆ ನಾವು ಮಣ್ಣು ಮಾದರಿನ ಸಂಗ್ರಹಣೆ ಮಾಡ್ತೀವಿ. ಪ್ರತಿ ತಾಲೂಕುಗಳಲ್ಲಿ ಆಯ್ದ ಒಂದು 5 ಗ್ರಾಮಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪ್ರತಿ ಗ್ರಾಮಕ್ಕೆ 200 ಮಣ್ಣು ಮಾದರಿಗಳಂಗೆ ನಮ್ಮ ಸಿಬ್ಬಂದಿ ಮುಖಾಂತರನೇ ಮಣ್ಣು ಮಾದರಿ ಸಂಗ್ರಹಣೆ ಮಾಡಿ ಮಣ್ಣು ಆರೋಗ್ಯ ಕೇಂದ್ರ ಮುಖಾಂತರ ವಿಶ್ಲೇಷಣೆ ಮಾಡಿ ಈ ಕೆಸ್ರಾಕ್ ಅಂತ ಏನ್ ಹೇಳ್ತೀವಲ್ಲ ಸರ್, ಅವರು ಒಂದು ಮೊಬೈಲ್ ಆಪ್ ಅನ್ನ ಡೆವಲಪ್ ಮಾಡಿದ್ದಾರೆ ಸರ್. ಆ ಮೊಬೈಲ್ ಅಪ್ಲಿಕೇಶನ್ ಬಳಸ್ಕೊಂಡು ನಾವು ಈ 6,000 ಮಣ್ಣು ಮಾದರಿಗಳನ್ನು ಸಂಗ್ರಹಣೆ ಮಾಡಿಕೊಂಡು ನಮ್ಮ ಇಲಾಖೆ ಸಿಬ್ಬಂದಿ ಮುಖಾಂತರನೇ ಸಂಗ್ರಹಣೆ ಮಾಡ್ತೀವಿ. ನಮ್ಮ ಮಣ್ಣು ಆರೋಗ್ಯ ಕೇಂದ್ರದಲ್ಲಿ ವಿಶ್ಲೇಷಣೆ ಮಾಡಿ ಉಚಿತವಾಗಿ ಮಣ್ಣು ಆರೋಗ್ಯ ಕಾರ್ಡ್ಗಳನ್ನು ವಿತರಣೆ ಮಾಡ್ತೀವಿ. ಆಮೇಲೆ ಇದಲ್ದೇನೆ ರೈತರು ತಾವೂ ಸಹ ವಾಲಂಟ್ರಿ ಆಗಿ ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕಂತ ಇಚ್ಛೆ ವ್ಯಕ್ತಪಡಿಸಿದಲ್ಲಿ ಅವರು ತಮ್ಮ ಪಹಣಿ ಆಧಾರ್ ಕಾರ್ಡ್ ಅನ್ನು ತಗೊಂಡ್ಬಂದ್ಬಿಟ್ಟು ಜೊತೆಗೆ ಒಂದು ಸರ್ಕಾರಿ ಶುಲ್ಕ ಇದೆ, 200 ರೂಪಾಯಿ ಫೀಸ್ ಅನ್ನು ಕಟ್ಟಬಿಟ್ಟು ಮಣ್ಣು ಮಾದರಿಗೆ ಅವರು ತಂದು ಕೊಟ್ರೆ ಅದಕ್ಕೂ ಮಾಡಿ ವಿಶ್ಲೇಷಣಾ ವರದಿನ ಕೊಡ್ತೀವಿ ಸರ್. ಅಂದ್ರೆ ಈಗ ದಾಖಲೆಗಳು ಆಧಾರ್ ಒಂದು ಇನ್ನೊಂದು ಪಹಣಿ ಕೊಡ್ಬೇಕು ರೈತರು ಈ ಒಂದು ಚೀಟಿ ಪಡಿಬೇಕಂದ್ರೆ, ಇದರಿಂದ ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ? ಇದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಮಣ್ಣು ಆರೋಗ್ಯ ಚೀಟಿ ಏನೇನ್ ಇದರಲ್ಲಿ ಒಳಗೊಂಡಿರುತ್ತೆ ಅಂದ್ರೆ, ಬೇಸಿಕ್ ಆಗಿ ರೈತರ ವಿವರಗಳನ್ನು ಇರುತ್ತೆ, ಆ ಮಣ್ಣು ಮಾದರಿ ಎಲ್ಲಿ ತೆಗೆದಿರ್ತಾರೆ, GPS ಕೋಆರ್ಡಿನೇಟ್ ಸಮೇತ ಅದರಲ್ಲಿ ಇರುತ್ತೆ. ಆಮೇಲೆ ಇದರಲ್ಲಿ 12 ಮುಖ್ಯ ಅಂಶಗಳು ಇರುತ್ತೆ, ಅದರಲ್ಲಿ pH ಅಂತ ಏನ್ ಹೇಳ್ತೀವಲ್ಲ, ಆಮೇಲೆ EC ಅಂತ ಇರುತ್ತೆ, ಆಮೇಲೆ ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟಾಷ್, ಆಮೇಲೆ ದ್ವಿತೀಯ ಪೋಷಕಾಂಶಗಳಾದ ಗಂಧಕ, ಅದೇ ರೀತಿ ಲಘು ಪೋಷಕಾಂಶಗಳಾದ ಸತು, ತಾಮ್ರ, ಮ್ಯಾಂಗನೀಸ್, ಕಬ್ಬಿಣ ಮತ್ತು ಪೊಟಾಷ್ ಬಗ್ಗೆನೂ ಸಹ ಎಷ್ಟು ಪ್ರಮಾಣದಲ್ಲಿ ಲಭ್ಯವಿದೆ ಅನ್ನೋದನ್ನು ಅದು ಮಾಹಿತಿ ಇರುತ್ತೆ. ಅದೇ ತರ ಈ ಪೋಷಕಾಂಶಗಳ ಕೊರತೆಯಿಂದ ಯಾವ ರಸಗೊಬ್ಬರ ಶಿಫಾರಸು ಮಾಡಬೇಕು, ಪ್ರತಿಯೊಂದು ಬೆಳೆಗೂ ನಾವು ರಸಗೊಬ್ಬರಗಳಾಗಿರ್ಬೋದು ದ್ವಿತೀಯ ಮತ್ತು ಲಘು ಪೋಷಕಾಂಶಗಳ ಶಿಫಾರಸುಗಳನ್ನು ಸಹ ಆ ಕಾರ್ಡ್ ಅಲ್ಲಿ ನಾವು ತೋರಿಸ್ತೀವಿ ಸರ್. ಅದೇ ರೀತಿ ಕೆಲವು ಪ್ರಾಬ್ಲಮೆಟಿಕ್ ಸಾಯಿಲ್ಸ್ ಇರ್ತವೆ, ಉದಾಹರಣೆ ಉಪ್ಪು ಪೀಡಿತ ಆಗಿರ್ಬೋದು, ಆಮೇಲೆ ಆಮ್ಲೀಯ ಮಣ್ಣಾಗಿರ್ಬೋದು, ಅದಕ್ಕೂ ಸಹ ನಾವು ಜಿಪ್ಸಮ್ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಆಮೇಲೆ ಸುಣ್ಣದ ಪ್ರಮಾಣ ಎಷ್ಟು ಹಾಕ್ಬೇಕು ಅಂತ ನಾವು ಅದರಲ್ಲಿ ವಿಶ್ಲೇಷಣ ಕಾರ್ಡ್ ಅಲ್ಲಿ ಇರುತ್ತೆ ಸರ್. ಅಂದ್ರೆ ಈಗ ಈ ಒಂದು ಕಾರ್ಡ್ ಪಡಿಬೇಕಾದ್ರೆ ರೈತರು ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿಸಬೇಕಾಗುತ್ತೆ. ಈ ಯೋಜನೆಯಲ್ಲಿ ನೀವೇ ಮಾಡಿಸಿ ಅವರಿಗೆ ಕಾರ್ಡ್ ಕೊಡ್ತಾರೆ, ಅವ್ರದೇ ಬೇಕಂದ್ರೆ ವಾಲಂಟಿಯರ್ ಆಗಿ ಅವ್ರು ಮಾಡಿಸಬೇಕಂದ್ರೆ ಅವರು ತಾವೇ ಒಂದು ಮಾದರಿಗಳನ್ನು ತಂದು ಒಂದು ಪರೀಕ್ಷೆ ಮಾಡಿಸಬೇಕಾಗುತ್ತೆ. ನಿಗದಿತ ಶುಲ್ಕ ಕಟ್ಟುವ 200 ರೂಪಾಯಿ ಇದೆ, ಅದನ್ನು ಕಟ್ಟಬಿಟ್ಟು ಮಾಡಿಸಬೇಕಾಗುತ್ತೆ. ಒಂದು ಮಾದರಿ ತೆಗಿಬೇಕಂದ್ರೆ ಏನೆಲ್ಲ ಒಂದು ವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ ಸರ್? ಮಣ್ಣು ಪರೀಕ್ಷೆ ಯಾವ ಜಮೀನಿನಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕಂತ ಅನ್ಕೊಂಡಿರ್ತಾರ, ಪ್ರತಿ ಎಕರೆಗೆ ಒಂದು 8-10 ಮಾದರಿ ಸ್ಥಳಗಳನ್ನು ಗುರುತು ಮಾಡ್ಕೊಳ್ಬೇಕು, ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ಆ ಜಾಗದಲ್ಲಿ ಕಸ ಕಡ್ಡಿ ಅದು ಏನು ಕಲ್ಲು ಬೇರೆ ಏನಿರುತ್ತೆ ಅದೆಲ್ಲ ತೆಗೆದು ಬಿಟ್ಟು ವಿ ಶೇಪ್ ಅಲ್ಲಿ ಒಂದು ಗುದ್ಲಿಯಿಂದ ಒಂದು ಕಟ್ ಔಟ್ ಮಾಡ್ಕೊಂಡು 30-40 ಸೆಂಟಿಮೀಟರ್ ಆಳದವರೆಗೂ ಅಗಿಬೇಕು ಸರ್. ಆಮೇಲೆ ಅದ ವಿ ಶೇಪ್ ಅಲ್ಲಿ ಅಗದಿರ್ತಕ್ಕಂಥ ಎರಡು ಸೈಡ್ ಅಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದ್ಬಿಟ್ಟು ಒಂದು ಬಕೆಟ್ ನಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ 8-10 ಸ್ಥಳಗಳಲ್ಲಿ ತೆಗೆದಿರ್ತಕ್ಕಂಥ ಮಣ್ಣನ್ನ ಒಂದ್ ಕಡೆಗೆ ಗುಡ್ಡೆ ಮಾಡ್ಕೊಂಡ್ಬಿಟ್ಟು ಅದನ್ನ 4 ಭಾಗ ಮಾಡ್ಕೋಬೇಕಾಗುತ್ತೆ. 4 ಸಮಭಾಗಗಳಾಗಿ ಮಾಡ್ಕೊಂಡು 2 ಆಪೋಸಿಟ್ ವಿರುದ್ಧ ಭಾಗಗಳನ್ನ ತಿರಸ್ಕರಿಸಿ ಮತ್ತೆರಡು ಭಾಗಗಳನ್ನು ಸೇರಿಸಬೇಕಾಗುತ್ತೆ. ಇದೇ ರೀತಿ ಒಂದ್ 2-3 ಸರಿ ಮಾಡಿದಾಗ ಕೊನೆಗೆ ಒಂದ್ 1/2 ಕೆಜಿ ಮಣ್ಣಾಗೋವರೆಗೂ ಈ ಇದೇ ಪ್ರೊಸೀಜರ್ ನ ಪುನರಾವರ್ತನೆ ಮಾಡಬೇಕಾಗುತ್ತೆ. ಈ 1/2 ಕೆಜಿ ಮಣ್ಣು ಕಲೆಕ್ಟ್ ಆದ್ಮೇಲೆ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಒಂದು ನಮ್ಮ ಮಣ್ಣು ಮಾದರಿ ಚೀಲ ಇರುತ್ತೆ, ಅದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಆಮೇಲೆ ಬಟ್ಟೆ ಚೀಲದಲ್ಲಿ ಹಾಕ್ಬಿಟ್ಟು ಅವರು ರೈತರ ವಿವರ, ಸರ್ವೆ ನಂಬರ್, ಮಣ್ಣು ಮಾದರಿ ತೆಗೆದ ದಿನಾಂಕ ಎಲ್ಲ ಅದರಲ್ಲಿ ಚೀಟಿ ಹಾಕ್ಬಿಟ್ಟು ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಸಬ್ಮಿಟ್ ಮಾಡಬೇಕು. ಮಣ್ಣು ಆರೋಗ್ಯ ಚೀಟಿ ಎಲ್ಲ ನೀವು ನೀಡಿದ್ರೆ ಇಂತಿಂತ ಅಂಶಗಳ ಅಂದ್ರೆ ಇಂತಿಂತ ಮಾಹಿತಿ ಇರುತ್ತೆ, ಅದರನ್ನ ಅದ್ರ ಪ್ರಕಾರ ಅವರು ತಮ್ಮ ಒಂದು ಭೂಮಿಗೆ ಏನು ಗೊಬ್ಬರ ಹಾಕ್ಬೇಕು ಅದ್ರ ಬಗ್ಗೆ ತೀರ್ಮಾನ ತಗೋಬಹುದು. ಗೊಬ್ಬರ ಎಷ್ಟು ಹಾಕ್ಬೇಕು, ಆಮೇಲೆ ಇದ್ರ ಜೊತೆಗೆ ಸಾವಯವ ಗೊಬ್ಬರಗಳ ಪ್ರಮಾಣನು ನಾವು ಅದ್ರಾಗ ತೋರಿಸ್ತಿರ್ತೀವಿ. ಆಮೇಲೆ ಜಿಪ್ಸಮ್, ಆಮೇಲೆ ಸುಣ್ಣದ ಪ್ರಮಾಣನು ಹಾಕ್ಬೇಕು, ಅವೆಲ್ಲಾನು ನಾವು ಪ್ರತಿ ಎಕರೆಗೆ ಅದ ಕಾರ್ಡ್ ಅಲ್ಲೇ ಶಿಫಾರಸು ಮಾಡಿರ್ತೇವೆ. ಅದ್ರ ಜೊತೆಗೆ ಆ ಒಂದು ಭೂಮಿಯಲ್ಲಿ ಯಾವ ಬೆಳೆ ಬೆಳೆದ್ರೆ ಸೂಕ್ತ ಅಂತಾನು ತಾವ ಹೇಳ್ತೀರಾ? ಆ ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಯಾವ ಬೆಳೆ ಬೆಳಿಬೇಕು, ಆಮೇಲೆ ನೀರಾವರಿ ಯಾವ ತರ ನೀರನ್ನು ಒದಗಿಸಬೇಕಾಗತ್ತೆ, ಆಮೇಲೆ ಸೂಕ್ತ ಪೋಷಕಾಂಶಗಳನ್ನು ಯಾವ ಬೆಳೆಗೆ ಒದಗಿಸಬೇಕಾಗತ್ತೆ, ಆಮೇಲೆ ಮಣ್ಣು ಆಧಾರಿತ ರಸಗೊಬ್ಬರಗಳನ್ನು ಸಹ ಶಿಫಾರಸು ಮಾಡಲು ಈ ಒಂದು ಮಣ್ಣು ಆರೋಗ್ಯ ಚೀಟಿ ಅನುಕೂಲ ಆಗುತ್ತೆ. ಆಮೇಲೆ ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಈಗ ಉದಾಹರಣೆ ಕೃಷಿ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಮೇವಿನ ಬೆಳೆ ಆಗಿರ್ಬೋದು ಅಥವಾ ಅರಣ್ಯ ಬೆಳೆ, ಯಾವ ಬೆಳೆಯನ್ನ ನಾವು ಸೂಕ್ತವಾಗಿ ಆ ಮಣ್ಣಿಗೆ ಬೆಳಿಬಹುದು ಅಂತ ಒಂದು ಮಾಹಿತಿ ಸಿಗುತ್ತೆ. ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ, ಇಲ್ಲಂದ್ರೆ ಕೃಷಿ ವಿಜ್ಞಾನ ಕೇಂದ್ರ, ಸಂಶೋಧನೆ ಕೇಂದ್ರ ಇಂತ ಅಲ್ಲಿ ವಿಜ್ಞಾನಿಗಳು ಇರ್ತಾರೆ, ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಚೀಟಿ ತೋರಿಸಿದ್ರೆ ಅವ್ರು ಅವರಿಗೆ ಸಲಹೆಗಳನ್ನು ಕೊಡಬಹುದು. ಹ್ಮ್ ಸರ್, ನಮ್ಮಲ್ಲಿ ಮಣ್ಣು ಆರೋಗ್ಯ ಕೇಂದ್ರದಲ್ಲೂ ಮಣ್ಣು ಪರೀಕ್ಷೆ ಮಾಡ್ತೀವಿ, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರ್ ಫಾರಂ ಅಲ್ಲೂ ಮಣ್ಣು ಆರೋಗ್ಯ ಪರೀಕ್ಷೆ ಮಾಡ್ತಾರೆ, ಆಮೇಲೆ ಕೃಷಿ ತಂತ್ರಜ್ಞರ ಸಂಸ್ಥೆ ಚಿತ್ರದುರ್ಗ ಅಲ್ಲಿನೂ ಮಣ್ಣು ಪರೀಕ್ಷೆ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಇಡೀ ರಾಜ್ಯದ ಎಲ್ಲಾ ಕೃಷಿ ಇಲಾಖೆಗಳಲ್ಲಿ ಈ ಒಂದು ವ್ಯವಸ್ಥೆ ಇರುತ್ತೆ, ಮಣ್ಣು ಆರೋಗ್ಯ ಚೀಟಿ ಕೊಡುವಂತದ್ದು. ನಮ್ಮ ರೈತರು ನಿಮ್ಮ ಯೋಜನೆ ಏನ್ ಹೇಳಿದ್ರಲ್ಲ, ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಮಣ್ಣು ಆರೋಗ್ಯ ಚೀಟಿ ಕೊಡ್ಲಿಕ್ಕೆ ಅಂತ, ಭೂಮಿ ಪೋಷಣ. ಅದು ಅಲ್ಲದೆ ಬೇರೆ ಸಮಯದಲ್ಲಿ ಅವರು ಪರೀಕ್ಷೆ ಮಾಡಿಸಿ ಚೀಟಿ ಪಡಿಬಹುದಾದ್ರೆ ಏನ್ ಮಾಡ್ಬೇಕಾಗುತ್ತೆ? ಅವರಿಗೆ ನಾನು ಪ್ರೊಸೀಜರ್ ಹೇಳಿದ್ನಲ್ಲ ಸರ್, ಮಣ್ಣು ಯಾವ ತರ ತೆಗಿಬೇಕಂತ, ಅದೇ ತರ ತಕ್ಕಂಬಂದ್ಬಿಟ್ಟು 200 ರೂಪಾಯಿ ಆನ್ಲೈನ್ ಚಲನ್ ಮುಖಾಂತರ ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ಕಟ್ಬಿಟ್ಟು ನಮ್ಮ ಲ್ಯಾಬಿಗೆ ಕೊಟ್ರೆ ನಾವು ಒಂದು ವಾರದಲ್ಲಿ ಫಲಿತಾಂಶ ವಿಶ್ಲೇಷಣೆ ವರದಿನ ಕೊಡ್ತೀವಿ ಸರ್. ಕೆಲವು ಮಾದರಿ ಸಂಗ್ರಹಿಸಬೇಕಾದ್ರೆ ಕೆಲವು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗ್ತತೆ. ಈ ಬದುಗಳ ಹತ್ರ ಮಣ್ಣು ಮಾದರಿ ಸಂಗ್ರಹಿಸಬಾರದು, ಆಮೇಲೆ ಕಾಲುವೆಗಳ ಹತ್ರ, ಆಮೇಲೆ ಗೊಬ್ಬರದ ಗುಂಡಿ ಅಥವಾ ಗೊಬ್ಬರದ ಗುಡ್ಡೆ ಹಾಕಿರ್ತಾರೆ ಅಂತ ಸ್ಥಳಗಳಲ್ಲಿ ಮಾದರಿ ಸಂಗ್ರಹಿಸಬಾರದು, ಆಮೇಲೆ ರಸಗೊಬ್ಬರ ಹಾಕಿರ್ತಕ್ಕಂಥ ಸಮಯದಲ್ಲಿನ ಮಣ್ಣು ಮಾದರಿ ಸಂಗ್ರಹಿಸಬಾರದು, ಆಮೇಲೆ ಮುಖ್ಯವಾಗಿ ಏನಂದ್ರೆ ಬೆಳೆ ಕಟಾವು ಆದ ನಂತರ ಮಣ್ಣು ಮಾದರಿ ಸಂಗ್ರಹಿಸಬೇಕಾಗ್ತದೆ. ಬೆಳೆ ಇಲ್ಲದಿರುವಾಗ ಸಾಮಾನ್ಯವಾಗಿ ಮಳೆಗಾಲ ಪ್ರಾರಂಭವಾಗಿನ ಮುಂಚೆಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಬಿತ್ತನೆ ಪೂರ್ವದಲ್ಲಿ ಮಣ್ಣು ಮಾದರಿ ಸಂಗ್ರಹಣೆ ಮಾಡಿದ್ರೆ ಉತ್ತಮ ಫಲಿತಾಂಶ ಬರುತ್ತೆ. ಒಂದ್ ವೇಳೆ ತೋಟಗಾರಿಕೆ ಬೆಳೆಯಾದಲ್ಲಿ ರಸಗೊಬ್ಬರ ಕೊಡುವುದಕ್ಕಿಂತ 2 ತಿಂಗಳು ಮುಂಚಿತವಾಗಿ ತೆಗಿಬೇಕಾಗುತ್ತೆ. ಆಮೇಲೆ ಪ್ರತಿ 3 ವರ್ಷಗಳಿಗೊಮ್ಮೆ ಈ ಮಣ್ಣು ಮಾದರಿನ ಪರೀಕ್ಷೆ ಮಾಡಬೇಕಾಗುತ್ತೆ. ಒಂದೇನು ಮಾಹಿತಿ ಇರುತ್ತಲ್ಲ ನಿಮ್ಮ ಮಣ್ಣು ಆರೋಗ್ಯ ಚೀಟಿಯಲ್ಲಿ, ಕಾರ್ಡ್, ಸಾಯಿಲ್ ಹೆಲ್ತ್ ಕಾರ್ಡ್ ನಲ್ಲಿ, ಅದು ಎಷ್ಟು ದಿನಗಳ ಕಾಲ ವ್ಯಾಲಿಡಿಟಿ ಅಂತ ಇರ್ತಾರೆ, ಅಂದ್ರೆ ಎಷ್ಟು ದಿನಗಳವರೆಗೂ ಅದನ್ನೇ ಪಾಲನೆ ಮಾಡಬೇಕಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಆ ಮಣ್ಣಿನ ಆರೋಗ್ಯ ಕಾರ್ಡ್ ಅಲ್ಲಿ ನಾವು ವ್ಯಾಲಿಡಿಟಿ ಅವಧಿನ ನಮೂದಿಸಿರ್ತೀವಿ ಸರ್, 2 ವರ್ಷಗಳ ಕಾಲ ಅದು ಜಾರಿಯಲ್ಲಿರುತ್ತೆ, ಮತ್ತೆ 2 ವರ್ಷಕ್ಕೆ ಮತ್ತೊಂದ್ಸಲ ಪರೀಕ್ಷೆ ಮಾಡಿಸಬೇಕಾಗುತ್ತೆ. 2 ವರ್ಷಗಳ ಕಾಲ ಅದನ್ನ ಫಾಲೋ ಮಾಡ್ಬೇಕಂದ್ರೆ ಏನ್ ಹೇಳಿರ್ತಾರೆ ಅದನ್ನ ಭೂಮಿಗೆ ಅದನ್ನ ಹಾಕ್ಬೇಕಾಗತ್ತೆ. ಈಗ ಇಲಾಖೆ ಯೋಜನೆ ಒಂದು ಹೇಳಿದ್ರೆ ಇದು ಎಷ್ಟು ವರ್ಷದಿಂದ ಆಗ್ಲೇ ಜಾರಿಯಲ್ಲಿ ಇದೆ ಸರ್? ಈಗ ಈ ವರ್ಷ ಹೊಸದಾಗಿ 2021-22 ಭೂಮಿ ಪೋಷಣ ಅಭಿಯಾನ ಅಂತ ಈ ಮೊದಲು ಹೇಳದ್ನಲ್ಲ ಸರ್, ಇದು ಈ ವರ್ಷ ಜಾರಿಗೆ ಬಂದಿದೆ. ಇದು 25-26 ಜಾರಿಯಲ್ಲಿರುತ್ತೆ. ಈ ವರ್ಷನೇ ಪ್ರಾರಂಭ ಆಗಿರೋದು. ಮೊದಲು ಮಣ್ಣು ಆರೋಗ್ಯ ಅಭಿಯಾನ ಕಾರ್ಯಕ್ರಮ ಇತ್ತು, ಅದರಲ್ಲೂ ನಾವು ಮಣ್ಣು ಆರೋಗ್ಯ ಚೀಟಿ ವಿತರಣೆ ಮಾಡಿದೀವಿ. ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಷ್ಟು ಕಾರ್ಡ್ಗಳನ್ನ ತಾವು ಇದುವರೆಗೆ ವಿತರಣೆ ಮಾಡಿದ್ರೆ ಸರ್? ಮಣ್ಣು ಆರೋಗ್ಯ ಅಭಿಯಾನ 2015-16 ಈ ಒಂದು ಕಾರ್ಯಕ್ರಮ ಜಾರಿಗೆ ಬಂದಿರುತ್ತದೆ. 15-16 2,95,466 ಕಾರ್ಡ್ ಅನ್ನ ವಿತರಣೆ ಮಾಡಿರ್ತಾರೆ. ಅದೇ ರೀತಿ 17-18, 18-19 290,824 ಕಾರ್ಡ್ಗಳನ್ನ ವಿತರಣೆ ಮಾಡಿದೀವಿ. 19-20, 20-21 ನಮ್ಮ ಜಿಲ್ಲೆಗೆ 8,631 ಮಣ್ಣು ಮಾದರಿ ಸಂಗ್ರಹಣೆ ಗುರಿ ಇತ್ತು, ಅದರಲ್ಲಿ 8,622 ಕಾರ್ಡ್ ಅನ್ನ ನಾವು ವಿತರಣೆ ಮಾಡಿದೀವಿ. ಇನ್ನು ಮುಂದೆ ಗುರಿ ಇನ್ನ ಇದೆಯಾ? ಈ ವರ್ಷ 21-22 6,000 ಮಣ್ಣು ಮಾದರಿ ಸಂಗ್ರಹಣೆ ಗುರಿ ಇದೆ. ಆಮೇಲೆ ಮಣ್ಣು ಆರೋಗ್ಯ ಚೀಟಿನ 6,000 ವಿತರಣೆ ಮಾಡಬೇಕು. ಈಗ ಜಿಲ್ಲೆಗೆ ತಾಲೂಕಾವಾರು ನೀವು ಅದು ಪ್ಲಾನ್ ಮಾಡ್ತೀರಾ ಅಥವಾ ಇಡೀ ಜಿಲ್ಲೆಗೆ ಒಂದೇ ತಾಲೂಕಾವಾರು ಗುರಿ ಕೊಟ್ಟಿದ್ದೀವಿ? ಈಗ ಈ ವರ್ಷ ಪ್ರತಿ ತಾಲೂಕಿಗೆ ನಾವು 1,000 ಗುರಿಯನ್ನು ಕೊಟ್ಟಿದ್ದೀವಿ. ಅಂದ್ರೆ 6 ತಾಲೂಕು ಅಂದ್ರೆ 6,000 ಗುರಿ ಇದೆ ನಮ್ಮ ಜಿಲ್ಲೆಗೆ. ಪ್ರತಿ ತಾಲೂಕಲ್ಲಿ 5-5 ಗ್ರಾಮಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪ್ರತಿ ಗ್ರಾಮಕ್ಕೆ 200 ಮಣ್ಣು ಮಾದರಿ ಹಿಂಗೆ ಟಾರ್ಗೆಟ್ ಕೊಟ್ಟಿದ್ದೀವಿ. ಈಗ ಅದು ಯಾವ ರೀತಿ ಆಯ್ಕೆ ಮಾಡ್ತೀರಾ? ಈ ನಾವು ಈ ಒಂದು ಹೊಸ ಕಾರ್ಯಕ್ರಮಕ್ಕೆ ಗ್ರಾಮಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ಕೆಲವೊಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಮುಂಚೆ ಏನ್ ನಾವು 2019-21 ಸಾಲಿನಲ್ಲಿ ಆಯ್ಕೆಯಾದ ಗ್ರಾಮಗಳನ್ನ ಹೊರತುಪಡಿಸಬೇಕಾಗತ್ತೆ. ಆಮೇಲೆ ಹೆಚ್ಚು ಸಾಗುವಳಿ ವಿಸ್ತೀರ್ಣವನ್ನು ಹೊಂದಿರತಕ್ಕಂತ ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಆ ಗ್ರಾಮದಲ್ಲಿ ಎಲ್ಲಾ ವರ್ಗದ ರೈತರು ಅಂದ್ರೆ ಜನರಲ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳೆಯರು ಇರುವಂತಹ ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಸಣ್ಣ ಅತಿ ಸಣ್ಣ ರೈತರು ಇದ್ರೆ ಅತಿ ಸಣ್ಣ ರೈತರು, ಸಣ್ಣ ಅತಿ ಸಣ್ಣ ರೈತರು, ಇತರ ಹಿಂದುಳಿದ ವರ್ಗ, ರೈತ ಮಹಿಳೆಯರಿಗೆ ಆದ್ಯತೆ ನೀಡಬೇಕಾಗುತ್ತೆ. ಅಂದ್ರೆ ಈಗ ಒಂದು ಸರಿ ಆಯ್ಕೆ ಮಾಡಿದ್ದನ್ನ ಅದನ್ನ ಮುಂದಿನ ವರ್ಷ ಅದನ್ನ ಬಿಟ್ಟು ಬೇರೆ ಹಳ್ಳಿನ ನೀವು ಆಯ್ಕೆ ಮಾಡ್ಬೇಕಾಗತ್ತೆ. ಪ್ರೋಗ್ರಾಮ್ 25-26 ಕಂಟಿನ್ಯೂ ಇರೋದ್ರಿಂದ ಮತ್ ಮುಂದಿನ ವರ್ಷ ಬೇರೆ ಗ್ರಾಮಗಳನ್ನ ಆಯ್ಕೆ ಮಾಡ್ತೀವಿ. ಅಲ್ಲಿ ಯಾರು ಅದಕ್ಕೆ ಆಯ್ಕೆ ಮಾಡ್ರ ಸರ್? ತಾಲೂಕಾ ವೈಸ್ ನೀವೇನು ಕೊಡ್ತಿರಲ್ಲ, ಅಲ್ಲಿ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಇದಾರೆ ಸರ್, ಅವರು ಆಯ್ಕೆ ಮಾಡಿ ನಮಗೆ ಗ್ರಾಮಗಳ ಕಳಿಸ್ಕೊಡ್ತಾರೆ. ಅದೇ ಗ್ರಾಮಗಳಲ್ಲಿ ಮಣ್ಣು ಮಾದರಿ ಸಂಗ್ರಹಣೆ ಮಾಡಬೇಕಾಗುತ್ತೆ. ಅಂದ್ರೆ ಇಲಾಖೆಯ ಸಿಬ್ಬಂದಿನೇ ಹೋಗಿ ಮಣ್ಣು ಮಾದರಿಯನ್ನ ಸಂಗ್ರಹಿಸ್ತೀರಿ? ಸಿಬ್ಬಂದಿ, ಆಮೇಲೆ ಹೊರಗುತ್ತಿಗೆ ಸಿಬ್ಬಂದಿ ಮುಖಾಂತರ ಸಂಗ್ರಹಣೆ ಮಾಡ್ತೀವಿ. ರೈತರದೇನು ಅಲ್ಲಿ ಪಾತ್ರ ಇರಲ್ಲ? ಇಲ್ಲ ಇಲ್ಲ ಇಲ್ಲ, ನಾವು ಇಲಾಖೆ ಮುಖಾಂತರನೇ ಕಲೆಕ್ಟ್ ಮಾಡಿಬಿಟ್ಟು ಮಣ್ಣು ಆರೋಗ್ಯ ಚೀಟಿ ವಿತರಣೆ ಮಾಡ್ತೀವಿ. ಏನು ಒಂದು ಯೋಜನೆ ಸರಿ, ಅಂದ್ರೆ ಇದರಿಂದ ಯಾವ ರೀತಿ ಉಪಯೋಗ ಆಗುತ್ತೆ ರೈತರಿಗೆ ಮುಂದಿನ ದಿನಗಳಲ್ಲಿ ಅಂತ ತಾವೇ ಹೇಳ್ತೀರಾ? ಈ ಮಣ್ಣು ಆರೋಗ್ಯ ಚೀಟಿಯಿಂದ ಮಣ್ಣಿನ ಫಲವತ್ತತೆನೆ ತಿಳಿದುಕೊಳ್ಳಲು ಅನುಕೂಲ ಆಗುತ್ತೆ ಸರ್. ಆಮೇಲೆ ಸೂಕ್ತ ಸಮಯದಲ್ಲಿ ಎಷ್ಟು ಪೋಷಕಾಂಶಗಳ ಪ್ರಮಾಣವನ್ನು ಅಪ್ಲೈ ಮಾಡಬೇಕು, ಆಮೇಲೆ ಮಣ್ಣಿನ ನಕಾಶೆಯನ್ನ ಅಭಿವೃದ್ಧಿ ಪಡಿಸಕ್ಕೆ ಈ ಒಂದು ಕಾರ್ಯಕ್ರಮ ಅನುಕೂಲ ಆಗುತ್ತೆ. ಆಮೇಲೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮ ನಮ್ಗೆ ಅನುಕೂಲ ಆಗುತ್ತೆ ಸರ್. ಸರ್, ಈಗ ಮಣ್ಣು ಆರೋಗ್ಯ ಚೀಟಿಯನ್ನು ಕೊಡ್ತೀರ, ನೀರಿನ ಒಂದು ಪರೀಕ್ಷೆನ ಇಲಾಖೆಯಿಂದ ಮಾಡ್ತಿರ್ತೀರಾ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇರುತ್ತಾ ಇದರಲ್ಲಿ? ನೀರಿನ ಬಗ್ಗೆ ಏನ್ ಇದ್ರಲ್ಲಿ ಕಾರ್ಡ್ ಅಲ್ಲಿ ಇರಲ್ಲ, ಅದಕ್ಕೆ ಬೇರೆ ಅದಕ್ಕೆ ಸಪರೇಟ್ ವಿಶ್ಲೇಷಣ ವರದಿನ ಕೊಡ್ತೀವಿ ನಾವು. ಸರ್, ಈ ಒಂದು ಮಣ್ಣು ಮಾದರಿ ತೆಗೆದು ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಆರೋಗ್ಯ ಚೀಟಿ ಕೊಡ್ತೀರಿ, ಏನೇನು ಒಂದು ಸಮಸ್ಯೆ ಇದೆ ಆ ಮಣ್ಣಿನಲ್ಲಿ, ಏನು ಒಂದು ಅಂಶಗಳನ್ನ ಅದಕ್ಕೆ ಸೇರಿಸಬೇಕು ಅಂತ ತಾವು ಅದರಲ್ಲಿ ಮಾಹಿತಿ ಇರುತ್ತೆ ಕಾರ್ಡ್ನಲ್ಲಿ. ಈ ಮಣ್ಣಿನ ಒಂದು ಫಲವತ್ತತೆಯನ್ನು ಹೆಚ್ಚಿಸಬೇಕಾದ್ರೆ ನಮ್ಮ ರೈತರು ಏನ್ ಮಾಡಬೇಕಾಗುತ್ತೆ? ಈ ಮಣ್ಣು ಆರೋಗ್ಯ ಚೀಟಿ ಶಿಫಾರಸಿನಂತೆ ರಾಸಾಯನಿಕ ಗೊಬ್ಬರದ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕಾಗುತ್ತೆ, ಜೊತೆಗೆ ಹಸಿರೆಲ ಗೊಬ್ಬರಗಳನ್ನು ಹಾಕಬೇಕು. ಆಮೇಲೆ ಏಕ ಬೆಳೆ ಪದ್ಧತಿ ಕೈ ಬಿಟ್ಟು ಬಹು ಬೆಳೆ ಪದ್ಧತಿನ ಅನುಸರಿಸಬೇಕಾಗುತ್ತೆ. ಆಮೇಲೆ ಕೆರೆಗೋಡು ಮಣ್ಣನ್ನು ಸೇರಿಸೋದ್ರಿಂದ ನಾವು ಮಣ್ಣಿನ ಫಲವತ್ತತೆನ ಕಾಪಾಡಬಹುದು, ಆಮೇಲೆ ಮಣ್ಣಿನ ಗುಣಧರ್ಮನು ಹೆಚ್ಚಿಸಬಹುದು. ಆಮೇಲೆ ಜೊತೆಗೆ ಜೈವಿಕ ಗೊಬ್ಬರಗಳು, ಆಮೇಲೆ ಸಾವಯವ ದ್ರವ ರೂಪದ ಗೊಬ್ಬರಗಳಂತ ಸಿಗುತ್ತೆ, ಅದಕ್ಕೂ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಗುಣಧರ್ಮನು ದೀರ್ಘಕಾಲದವರೆಗೆ ಕಾಪಾಡಿಕೊಳ್ಬೇಕಾಗುತ್ತೆ. ಒಳ್ಳೇದು ಸರ್, ಇದುವರೆಗೂ ಈ ಮಣ್ಣು ಆರೋಗ್ಯ ಚೀಟಿ ಅದರಲ್ಲಿ ಏನೆಲ್ಲ ಮಾಹಿತಿ ಇರುತ್ತೆ ಮತ್ತೆ ಅದನ್ನ ರೈತರು ಪಡಿಬೇಕಾದ್ರೆ ಏನೆಲ್ಲ ಕೊಡ್ಬೇಕು, ಇದು ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಜೊತೆಗೆ ನಮ್ಮ ಭೂಮಿಯನ್ನ ಕಾಪಾಡ್ಕೊಳ್ಬೇಕಾದ್ರೆ ಏನೆಲ್ಲ ಒಂದು ಅಂಶಗಳನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ರಿ. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ತಮಗೆ ಧನ್ಯವಾದಗಳು. ಮಣ್ಣು ಆರೋಗ್ಯ ಚೀಟಿ ಕುರಿತು ಚಿತ್ರದುರ್ಗದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಕೃಷಿ ಅಧಿಕಾರಿಗಳಾದ ಎಂಸಿ ಗಿರೀಶ್ ರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. An earthquake can strike any time. Are you prepared for it? Mm-hmm. Muni? Muni, where are you? Muni? Muni? Mommy, I'm here. We built our home with technical guidance. That's why we are safe today. Or else... Find out your earthquake zone today and seek advice from a structural engineer. You are safe if your home is safe in an earthquake. Always ensuring your safety. National Disaster Management Authority. Government of India. ಇದೀಗ ದುರ್ಗದ ಸಿರಿಸಂಪತ್ತು ಕಾರ್ಯಕ್ರಮದ ಮರುಪ್ರಸಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಬೊಮ್ಮಲಿಂಗನಹಳ್ಳಿಯ ಕೃಷಿಕರಾದ ಹುಲಿಯಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಕೇಳುಗರೆ, ಇವತ್ತಿನ ದುರ್ಗದ ಸಿರಿಸಂಪತ್ತು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಳಕಾಲ್ಮೂರು ತಾಲೂಕು ಬೊಮ್ಮಲಿಂಗನಹಳ್ಳಿಯ ಕೃಷಿಕರಾದ ಹುಲಿಯಪ್ಪ ಅವರು ಈ ಒಂದು ಸಿರಿಧಾನ್ಯ ಕೃಷಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ಸಾಕಷ್ಟು ವರ್ಷಗಳಿಂದ ಈ ಒಂದು ಸಿರಿಧಾನ್ಯ ಕೃಷಿಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರಿಂದ ಈ ಒಂದು ಸಿರಿಧಾನ್ಯ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಮಸ್ಕಾರ ಹುಲಿಯಪ್ಪ ಅವರೇ. ನಮಸ್ಕಾರ ಸರ್. ಹುಲಿಯಪ್ಪ ಅವರೇ, ಒಟ್ಟಾರೆ ಎಷ್ಟೆಕರೆ ನಿಮಗೆ ಕೃಷಿ ಭೂಮಿ ಇದೆ? ನಮಗೆ 8 ಎಕರೆ ಕೃಷಿ ಭೂಮಿ ಇದೆ ಸರ್. ಬೇರೆ ಬೇರೆ ಕಡೆ ಇದೆ, 2 ಹಳ್ಳಿಯಲ್ಲಿ. ಅದರಲ್ಲಿ ನವಣೆ ಸಜ್ಜೆ ಬೆಳೀತಾ ಇದೆ. ಯಾಕಿಂತ ಬೆಳೆಗಳನ್ನ ಬೆಳಿಬೇಕಂತ ಅನಿಸ್ತು ನಿಮಗೆ? ಸರ್, ಈಗ ನಮಗೂ ಮುಂಚೆ ಭತ್ತ ಬೆಳೀತಾ ಇದ್ವಿ, ಸ್ವಲ್ಪ ಸ್ವಲ್ಪ ಮಳೆ ಚೆನ್ನಾಗಿ ಬಂದ್ಬೇಕು, ಸ್ವಲ್ಪ ಜೋಗ ನೆಲಗಳಿಗೆಲ್ಲ ಹಾಕ್ಬಿಟ್ಟು ಈಗ 52 ವರ್ಷ ನನಗೆ. 40 ವರ್ಷಕ್ಕೆ ಬಿ ಪಿ ಶುಗರ್ ಸ್ಟಾರ್ಟ್ ಆಗ್ಬಿಡ್ತು. ಈಗ ಸಿರಿಧಾನ್ಯಗಳನ್ನು ತಿನ್ನೋದ್ರಿಂದ ಸ್ವಲ್ಪ ಶುಗರ್ ಕಂಟ್ರೋಲ್ ಇಟ್ಕೋಬಹುದು ಅನ್ನೋ ದೃಷ್ಟಿಯಿಂದ. ಆಮೇಲೆ ಈ ಸಿರಿಧಾನ್ಯ ತಿನ್ನೋದ್ರಿಂದ ಮನುಷ್ಯನಿಗೆ ಕೂಡ ಮೈ ಕೈ ನೋವು ಗಟ್ಟಿಯಾಗಿ ಇರ್ತೀವಿ ನಾವು. ಅನ್ನ ತಿನ್ನೋದ್ರಿಂದ ಏನು ಉಪಯೋಗ ಇಲ್ಲ, ಶಕ್ತಿನೇ ಇಲ್ಲಂಗೆ ಆಗ್ಬಿಡ್ತಾರೆ ಒಟ್ಟಾರೆ ಸರ್. ಹಂಗಾಗ್ಬಿಟ್ಟು ಸಿರಿಧಾನ್ಯಗಳು ಬೆಳೆಯೋದ್ರಿಂದ ಇತ್ತೀಚೆಗೆ ಶುಗರ್ದು ಬಿ ಪಿ ಜನಗಳು ಜಾಸ್ತಿ ಆಗ್ಬಿಟ್ರು. ಜಾಸ್ತಿ ಆಗಿರೋದ್ರಿಂದ ಅವಕ್ಕಿಂತ ಜಾಸ್ತಿ ಕೇಳ್ಕೊಂಡು ಬರ್ತಿದ್ದಾರೆ ಕೆಲವು ಟೌನ್ ಜನಗಳದಾರರು. ಹಂಗಾಗ್ಬಿಟ್ಟು ಆಮೇಲೆ ಬೇಗ ಈ ರಾಗಿ ಈ ನವಣೆ ಏನಿದಾವ ಹುಳ ಕೂಡ ಬೆಳೆದಿಲ್ಲ ಅದಕ್ಕೆ. ಹಂಗಾಗ್ಬಿಟ್ಟು ಅದ್ರ ಮೇಲೆ ನಮಗೆ ಒಂಥರ ಹೆಚ್ಚಿನ ಆಕಾಂಕ್ಷೆ ಬಂತು. ಅಂದ್ರೆ ಎಲ್ಲೇ ಒಂದ್ ಕಡೆ ನಿಮ್ಮ ಆರೋಗ್ಯನೂ ಒಂದ್ ಸ್ವಲ್ಪ ಹದಗೆಟ್ಟಿರೋದ್ರಿಂದ ನಿಮಗೆ ಈ ಸಿರಿಧಾನ್ಯಗಳ ಬಗ್ಗೆ ಕೃಷಿ ಬಗ್ಗೆ ಸಾಕಷ್ಟು ನಿಮಗೆ ಒಲವು ಬಂತು. ಬೆಳಿಬೇಕು ಇವನ್ನ ಎಲ್ಲ ಬೆಳೆದು ಬೇರೆಯವರಿಗೂ ಮಾರಾಟ ಮಾಡಬೇಕು. ಹೌದು, ಬೇರೆಯವರಿಗೂ ಮಾರಾಟ ಮಾಡೋಕ್ಕೂ ಆಗುತ್ತೆ. ನಮಗೆ ಇನ್ನೊಂದ್ ಏನಂತಂದ್ರೆ, ಈಗ ಭತ್ತ ಏನಿದೆಯಲ್ಲ ಬೆಳೆದ್ ಬಿಟ್ರೆ ಒಂದ್ ವರ್ಷ ಏನಾದ್ರು ಈ ಪೌಡರ್ಗೂ ಅವು ಇವು ಹಾಕ್ತಿರ್ತಾರೆ. ಅವು ಆಹಾರಕ್ಕೆ ಅಷ್ಟೊಂದು ಆರೋಗ್ಯ ಕೊಳೆ ಅಲ್ಲ ಅದು. ಹಂಗಾಗ್ಬಿಟ್ಟು ಇವೇನಿದೆ, ರಾಗಿ ಏನಿದೆ, ಸಜ್ಜೆ ಏನಿದೆ, ಈ ನವಣೆ ಏನಿದೆ, ಯಾವುದೇ ಹುಳ ಉಪ್ಪೆ ಕಾಣಿಸ್ಕೊಳ್ಳೋದಿಲ್ಲ. ಬೇಗ ಒಂದ್ಸಾರಿ ಚೆನ್ನಾಗಿ ಒಣಗಿಸ್ಬಿಟ್ಟು ನಾವು ದಾಸ್ತಾನು ಮಾಡ್ಕೊಂಡು ಬಂದ್ರೆ 1 ವರ್ಷ 2 ವರ್ಷ 3 ವರ್ಷದವರೆಗೂ ನಾವು ಅದನ್ನ ಉಪಯೋಗಿಸ್ಕೋಬಹುದು. ಹಂಗಾಗ್ಬಿಟ್ಟು ಅದು ಒಳ್ಳೆ ಬೆಳೆ ಅಂತ ನಮ್ಗೆ ಅನಿಸುತ್ತೆ. ಅಂದ್ರೆ ಈಗ ನೀವು ಬೆಳೆಯಂತ ಒಂದು ರಾಗಿ ನವಣೆ ಸಜ್ಜೆ ಇವಕ್ಕೆಲ್ಲ ಅತಿ ಹೆಚ್ಚಿನದಾಗಿ ಏನ್ ಮಳೆ ಬೇಕಾಗಲ್ಲ? ಅತಿ ಹೆಚ್ಚಿನದಾಗಿ ಮಳೆ ಬೇಕಾಗಲ್ಲ ಸರ್. ಸಕಾಲಕ್ಕೆ ಸರಿಯಾಗಿ ಮಳೆ ಬರಲ್ಲ, ಈಗ ಬೆಳೆ ಇಟ್ಬಿಟ್ಟಿರ್ತೀವ ಅದು ಒಳ್ಳೆ ಒಡೆತನಕ್ಕೆ ಬರುತ್ತೆ, ಬಂದಾಗ ಮಳೆ ಕೈ ಕೊಟ್ಟು ಬರ್ತದೆ. ಆಮೇಲೆ ಯಾವಾಗಲೂ ಅದು ವಯಸ್ಸು ಕಳ್ಕೊಂಡ್ಮೇಲೆ ಬಂದ್ಮೇಲೆ ಏನ್ ಉಪಯೋಗ ಆಗುತ್ತದೆ? ಬರೋದಿಲ್ಲ ಅವಾಗ. ಆ ಸಕಾಲಕ್ಕೆ ನಾವು ಬಿಟ್ಟಿರ್ತಕ್ಕಂತ ಶ್ರಮ ಎಲ್ಲ ವೇಸ್ಟ್ ಆಗ್ಬಿಡ್ತದೆ. ಈ ಕಡೆ ಮೇವೂ ಆಗದ ದನ ಕರುಗಳಿಗೆ, ಈ ಕಡೆ ಬೆಳೆನೂ ಬರೋದಿಲ್ಲ. ಹಂಗಾಗ್ಬಿಟ್ಟು ಬಹಳ ನೋವಾಗ್ಬಿಡುತ್ತೆ ಸರ್. ಈಗ ಸಿರಿಧಾನ್ಯಗಳಾದಂತ ರಾಗಿ ಸಜ್ಜೆ ನವಣೆ ಪ್ರಮುಖವಾಗಿ ನೀವು ಬೆಳೀತಾ ಇದ್ರಲ್ಲ, ಇವುಗಳ ಒಂದು ಬಿತ್ತನೆ ಬೀಜ ಎಲ್ಲಿಂದ ತರ್ತೀರಾ? ಈಗ ನಾವು ರೈತ ಸಂಪರ್ಕ ಕೇಂದ್ರದಿಂದ ಮೊಳಕಾಲ್ಮೂರಿಂದ ತಗೊಂಡ್ಬರ್ತೀವಿ. 1 ವರ್ಷ ತಗೊಂಬಂದ್ಮೇಲೆ ಕೆಲವೊಟ್ಟು ಚೆನ್ನಾಗಿರ್ತಕ್ಕಂಥ ತೆನೆ ನಮ್ಮ ಹೊಲದಲ್ಲಿಂದ ಕೊಯ್ದು ಬಿಟ್ಟು ಒಣಗಿಸಿ 1ರಿಂದ 2 ಫಸಲು ಉಪಯೋಗಿಸ್ತೀವಿ. 2ನೇ ಸಾರಿ ಆದ್ಮೇಲೆ ಮತ್ತೆ 3ನೇ ಸಾರಿ ಮತ್ತೆ ಕಂಪಲ್ಸರಿ ರೈತ ಸಂಪರ್ಕ ಕೇಂದ್ರದಿಂದ ತಗೊಂಬರ್ತೀವಿ. ಮೊಳಕಾಲ್ಮೂರು ನಮಗೆ ಇಲ್ಲಿ 7 ಕಿಲೋಮೀಟರ್ ಆಗುತ್ತೆ, ತಾಲೂಕು ಕೇಂದ್ರ, ಅಲ್ಲಿಂದ ತಗೊಂಬರ್ತೀವಿ ಸರ್. ಈಗ 1 ಸಲಿ ನೀವು ಮನೆ ಬೀಜ ಉಪಯೋಗ ಮಾಡ್ತೀರಿ, 2ನೇ ಸಲಕ್ಕೆ ಮಾಡಲ್ಲ ಅಂದ್ರಲ್ಲ, ಯಾಕೆ 2ನೇ ಸಲಕ್ಕೆ ಯಾಕೆ ಬೀಜ ನಿಮ್ಮ ಮನೆ ಬೀಜನ ಯಾಕೆ ಉಪಯೋಗ ಮಾಡಲ್ಲ? ಈಗ ಮನೆ ಬೀಜ ಯಾಕೆ ಉಪಯೋಗ ಮಾಡಲ್ಲ ಅಂದ್ರೆ, ನಾವು ಅಧಿಕಾರಿಗಳಿಂದ ಕೆಲವು ಸಂದರ್ಭಗಳು ತಿಳಿದ್ರೆ ಅದೇ ಬೆಳೆನ ಇಳುವರಿ ಬರೋದಿಲ್ಲ ಉಪಯೋಗಿಸೋದ್ರಿಂದ ಅಂತ ನಮಗೆ ಕೆಲವು ತಾಲೂಕು ಕೇಂದ್ರಗಳಲ್ಲಿ ಹೇಳ್ತಾ ಇದ್ರು. ಹಂಗಾಗ್ಬಿಟ್ಟು ನಾವು 2ನೇ ಬೆಳೆಗೆ ಉಪಯೋಗಿಸೋದಿಲ್ಲ ಅದನ್ನ. ಈಗೆಲ್ಲ ಸಾಕಷ್ಟು ಈ ಒಂದು ಸಿರಿಧಾನ್ಯಗಳನ್ನ ಬೆಳಿಬೇಕಂತಂದ್ರೆ ಭೂಮಿಯ ಒಂದು ಫಲವತ್ತತೆ ಯಾವ ರೀತಿ ಮಾಡ್ತೀರಾ, ಭೂಮಿಯ ಒಂದು ಉಳುಮೆ ಯಾವ ರೀತಿ ಮಾಡ್ತೀರಾ? ಈಗ ಫಸಲು ಕೊಯ್ಕೊಂಡ ತಕ್ಷಣ ಮಾಗಿ ಉಳುಮೆ ಅಂತ ಮಾಡ್ತೀವಿ ಸರ್. ನಾವು ನಮ್ಮ ಇದರಲ್ಲಿ ಎತ್ತು ಕರ ಇರ್ತಾವೆ, ನಮ್ಮವು ಜಾಸ್ತಿ ತಾಂತ್ರಿಕ ಬೇಸಾಯಕ್ಕೆ ಏನು ಹೋಗಿಲ್ಲ. ಎತ್ತು ಕರ ಇರೋದ್ರಿಂದ ಫಸ್ಟಿಗೆ ಮಡಿಕೆ ಹೊಡಿತೀವಿ, ಆಮೇಲೆ ಬೇಸಿಗೆ ಎಲ್ಲ ಒಣಗಿದ ಮೇಲೆ ಮಳೆ ಒಂದ್ಸರಿ ಮಳೆ ಬಂದ್ಮೇಲೆ ಮತ್ತೆ ಇನ್ನೊಂದ್ಸರಿ ಕುಂಟೆ ಹೊಡಿತೀವಿ. ಕುಂಟೆ ರೆಂಟೆ ಹೊಡೆದು ಬಿಟ್ಟು ನಾವು ಅದನ್ನ ಫಲವತ್ತಾದ ಗೊಬ್ಬರ ಚೆಲ್ಲಾಕ್ತೀವಿ, ಮತ್ತೆ ಹಂಗೇನೆ ಗೊಬ್ಬರ ಚೆಲ್ಲಾಕ್ಬಿಟ್ಟು ಮತ್ತೊಂದ್ಸರಿ ಮಡಿಕೆ ಹೊಡಿತೀವಿ. ಮಡಿಕೆ ಹೊಡೆದು ಬಿಟ್ಟು ಕುಂಟೆ ಅರಗ್ತೀವಿ. ಕುಂಟೆ ಅರಗಿದ ನಂತರ ಮಳೆ ಬಂದಾಗ ಸಕಾಲ ಸರಿಯಾಗಿ ಪ್ರತಿ ಸರಿ ಮತ್ತೆ ಬೀಜ ಬಿತ್ತನೆ ಮಾಡ್ತೀವಿ. ಇದು ರಾಗಿ ಮತ್ತು ನವಣೆ ಮತ್ತು ಸಜ್ಜೆ ಒಂದು ಬಿತ್ತನೆ ಅಂತಂದ್ರೆ ವರ್ಷದಲ್ಲಿ ಅಂದ್ರೆ ಮಳೆಗಾಲ ಮುಂಗಾರಿನಲ್ಲಿ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡ್ತೀರಾ? ಈ ಪುನರ್ವಸು ಪುಷ್ಯ ಮಳೆ ಅಂತ ಹೇಳ್ತೀವಲ್ಲ ಆ ತಿಂಗಳಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಸರ್. ಈಗ ಬಿತ್ತನೆ ಮಾಡ್ಬೇಕಾದ್ರೆ ಹೆಚ್ಚಿನದಾಗಿ ನೀವು ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರ ಕೊಟ್ಟರೆ ಅಥವಾ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಬೆಳಿತೀರಾ? ಒಂದ್ಸಾರಿ ಕಳೆ ತೆಗೆದ್ಮೇಲೆ ಯೂರಿಯಾ ಕೊಡ್ತೀವಿ ರಾಗಿಗೆ ಒಂದೇ, ಬೇರೆ ಯಾವುದೇ ಗೊಬ್ಬರ ಉಪಯೋಗ ಆಗೋದಿಲ್ಲ, ಯಾಕಂದ್ರೆ ನಾವು ಸಾವಯವ ಗೊಬ್ಬರ ಹಾಕೋದ್ರಿಂದ ಅದೇ ನಮಗೆ ಸಫಿಶಿಯಂಟ್ ಆಗುತ್ತೆ ಸರ್. ಈಗ ನವಣೆಗಾಗಲಿ ಸಜ್ಜೆಗಾಗಲಿ ಯಾವುದು ರಾಸಾಯನಿಕ ಗೊಬ್ಬರ ಕೊಡಲ್ಲ? ರಾಸಾಯನಿಕ ಗೊಬ್ಬರ ಕೊಡೋದಿಲ್ಲ ಸರ್, ರಾಗಿಗೆ ಮಾತ್ರ ನಾವು ಇದಾಗ ಇದೇ ಫುಲ್ ಬೆಳೆದ್ಬಿಡ್ತದೆ, ಚೆನ್ನಾಗಿ ಬಂದು ಬೆಳೆದ್ಬಿಡ್ತದೆ, ಫಲವತ್ತಾಗಿ ಬೆಳೀತದೆ ಅದನ್ನು. ಆಮೇಲೆ ಗರಿಯೆಲ್ಲ ತುಂಬಾ ಇದಾಗ್ಬಿಟ್ಟು ಈ ರಾಗಿ ಕೂಡ ಜಾಸ್ತಿ ಹಾಕಿರೋ ಗೊಬ್ಬರ ಈ ತಂಡ ಗರಿ ಅಂತೀವಿ ನಾವು, ವೇಸ್ಟೇಜ್ ವೇಸ್ಟ್ ಗರಿ ಬೆಳೀತದೆ, ಬೆಳೆಯೋದ್ರಿಂದ ಅಷ್ಟು ಇದು ಇಳುವರಿ ಬರೋದಿಲ್ಲ. ಈಗೆಲ್ಲ ಸಪರೇಟ್ ಸಪರೇಟ್ ಹಾಕ್ತಾರೆ, ರಾಗಿನೇ ಬೇರೆ ಸಜ್ಜೆನೇ ಬೇರೆ ನವಣೆನೇ ಬೇರೆ? ಎಲ್ಲ ಸಪರೇಟ್ ಹಾಕ್ತೀವಿ ಸರ್, ಸಪರೇಟ್ ಹಾಕ್ತೀವಿ. ಶೇಂಗಾದಲ್ಲಿ ಮಾತ್ರ ಹಾಕಿದ್ರೆ ಇದು ಈ ಉರುಳಿ ಅಕ್ಕಡಿ ಈ ಸಜ್ಜೆ ಅಕ್ಕಡಿ ಹಾಕ್ತಿವಿ ಅಲ್ಲೊಂದಲ್ಲೊಂದು. ಈಗ ಅಕ್ಕಡಿನೇ ಆಗಿ ಸಜ್ಜೆ ಬೆಳಿತೀರಿ, ಮತ್ತೆ ತನ್ನಾಗಿ ಮತ್ತೆ ಸಜ್ಜೆ ಬೆಳೀತಾ ಇದ್ದೀವಿ? ಬೆಳೀತಾ ಇದೀವಿ ಸರ್, ಅಕ್ಕಡಿ ಅಲ್ಲೊಂದಲ್ಲೊಂದ್ರೊಂದು 9 ಸಾಲಿಗೊಂದು ಹಂಗ ಅಕ್ಕಡಿ ಹಾಕ್ತಿವಿ. ಈ ಉರುಳಿನೂ ಸಹ ಹಾಕ್ತಿವಿ. ಆಮೇಲೆ ಮೇರೆ ಅಂತ ಹೇಳ್ತೀವಿ ಸುತ್ತಲೂ ಬದು ಬದುಗಳ ಹತ್ತತ್ರ ಅಲ್ಲಿ ಒಂದು 3 ಸಾಲು ಸುತ್ತಲೂ ಉರುಳಿ ಹಾಕ್ತಿವಿ. ಅಂದ್ರೆ ನಿಮಗೆ ಉರುಳಿನ ಸಾಕಷ್ಟು, ನಿಮಗೆ ಕುರಿ ಮೇಕೆ ಸಾಕಾಣಿಕೆ ಮಾಡ್ತೀವಿ ಅಂತ ಹೇಳಿದ್ರ, ಅದಕ್ಕೂ ಉಪಯೋಗ ಆಗುತ್ತೆ ನಿಮಗೆ? ಕುರಿ ಮೇಕೆ ಸಾಕಾಣಿಕೆ ಸರ್, ಇಲ್ಲಿ ಹೆಚ್ಚಿನದಾಗಿ ನಮ್ ಕಡೆ ಎಲ್ಲ ಉರುಳಿಯನ್ನು ಕೂಡ ಈಗ ಮೊಳಕೆ ಮಾಡಿ ಸಾರ್ ಮಾಡ್ತಾರೆ, ಉರುಳಿ ಇದನ್ನು ಮಾಡ್ತಾರೆ, ಚೆನ್ನಾಗಿ ಒಳ್ಳೆ ಫಲವತ್ತಾಗಿರ್ತಕ್ಕಂಥ ಆಹಾರ, ಒಳ್ಳೆ ಆಹಾರ ಅದು ಕೂಡ. ಈಗ ಆಹಾರವಾಗಿ ಬಳಸಬಹುದು, ಹೆಚ್ಚಾದ್ರೆ ನಿಮ್ಮ ಒಂದು ಕುರಿ ಮೇಕೆಗೂ ಉಪಯೋಗ ಮಾಡಬಹುದು. ಕುರಿ ಮೇಕೆಗೂ ಉಪಯೋಗ ಮಾಡ್ತೀವಿ, ಆಮೇಲೆ ಮನುಷ್ಯ ನಾವು ಉಪಯೋಗಿಸ್ತೀವಿ. ಈಗೆಲ್ಲ ದಾಯ ಅಂತಂದ್ರೆ ಯಾವ ದಾಯದಲ್ಲಿ ಬಿತ್ತನೆ ಮಾಡ್ತೀರಾ? ಈಗ ರಾಗಿ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ನವಣೆ ಆಗಿರ್ಬೋದು, ಎಡೆಕುಂಟೆ ಬರುತ್ತಲ್ಲ ಆ ಇದಕ್ಕೆ ದಾಯಕ್ಕೆ ನಾವು ಬಿತ್ತನೆ ಮಾಡ್ತೀವಿ. ಈಗ ರಾಗಿ ಆದ್ರೆ 1 ಎಕರೆಗೆ ಎಷ್ಟು ಬೇಕಾಗುತ್ತೆ, ಸಜ್ಜೆ ಆದ್ರೆ ಎಷ್ಟು ಬೇಕಾಗುತ್ತೆ, ನವಣೆ ಆದ್ರೆ ಎಷ್ಟು ಬಿತ್ತನೆ ಬೀಜಗಳು ಬೇಕಾಗ್ತವೆ? ಈಗ ಎಕರೆಗೆ ನಾವು ಸಸಿ ಮಾಡಿ ಅಷ್ಟು ಕೆಲವು ಸಂದರ್ಭ ಇದ್ರಾಗ ರಾಗಿನ ಹಂಗಾಗದಾದ್ರೆ ನಾವು ಸಣ್ಣ ಸಣ್ಣ ಮಡಿಗಳು ಮಾಡಿಬಿಟ್ಟು ಸಸಿ ಒಂದು ತಿಂಗಳೊಳಗಡೆ ಸಸಿ ಮಾಡಿ ನಾಟಿ ಮಾಡ್ತೀವಿ ಮಳೆಗಾಲ ಜಾಸ್ತಿ ಬಂದಾಗ. ಈಗ ನವಣೆ ಆದ್ರೆ ಈಗ ನವಣೆ ಸ್ವಲ್ಪ ದಪ್ಪನಾಗಿದ್ರು ಪರವಾಗಿಲ್ಲ ಇದಾಗುತ್ತೆ, ರಾಗಿ ಆದ್ರೆ ಸ್ವಲ್ಪ ತೆಳ್ಳಗಿದ್ ಮಾಡ್ತಾರೆ ಗಂಡು ಪಂಗಲ್ ಕೀಳುತ್ತೆ ಅದು ರಾಗಿ. ನವಣೆನು ಪಂಗಲ್ ಕೀಳುತ್ತೆ, ಆದ್ರೆ ಸ್ವಲ್ಪ ದಪ್ಪನ ಬಿತ್ತನೆ ಮಾಡ್ತೀವಿ, 4-5 ಕೆಜಿ ವರೆಗೂ ಬಿತ್ತನೆ ಮಾಡ್ತೀವಿ ಒಂದ್ ಎಕರೆಗೆ. ಈಗ ಸಜ್ಜೆ ಆದ್ರೆ ಅದನ್ನು ಬಿತ್ತನೆ ಮಾಡ್ತೀರಾ? ಅದನ್ನು ಬಿತ್ತನೆ ಮಾಡ್ತೀವಿ, ಸಜ್ಜೆ ಕೂಡ ಸಜ್ಜೆ ಕೂಡ ಎಕರೆಗೆ 3 ಕೆಜಿ ಬಿತ್ತನೆ ಮಾಡ್ತೀವಿ ಸರ್. ಈಗೆಲ್ಲ ಬಿತ್ತನೆ ಅಂತಂದ್ರೆ ಏನು ಬೇಸಾಯದಲ್ಲಿ ಬಿತ್ತನೆ ಮಾಡ್ತೀರಾ ಅಥವಾ ಟ್ರ್ಯಾಕ್ಟರ್ ಉಪಯೋಗ ಮಾಡ್ಕೊಂಡು ಬಿತ್ತನೆ ಮಾಡ್ತೀರಾ? ಟ್ರ್ಯಾಕ್ಟರ್ ಇತ್ತೀಚೆಗೆ ಟ್ರ್ಯಾಕ್ಟರ್ ಬಿತ್ತನೆ ಮಾಡಕ್ ಬಂದದೆ, ನಮ್ಮ ಸ್ವಲ್ಪ ಸಣ್ಣ ಸಣ್ಣ ಜಮೀನು ತುಂಡು ಜಮೀನುಗಳಾಗಿರೋದ್ರಿಂದ ಟ್ರ್ಯಾಕ್ಟರ್ ಬಿತ್ತನೆ ಮಾಡಕ್ ಬರೋದಿಲ್ಲ, ನಾವು ದನ ಎತ್ತುಗಳು ಉಪಯೋಗಿಸ್ಕೊಂಡೆ ಕೂರಿಗೆ ಹಾಕಿ ಬಿತ್ತನೆ ಮಾಡ್ತೀವಿ. ಈಗ ಎತ್ತುಗಳು ಸಾಕಾಣಿಕೆ ಮಾಡಿದ್ರ, ಈಗ ಎತ್ತುಗಳಿಂದ ಬಿತ್ತಲಿಲ್ಲ ಅಂದ್ರೆ ನಿಮಗೆ ಟ್ರ್ಯಾಕ್ಟರ್ ಇಂಥವೆಲ್ಲ ಉಪಯೋಗ ಮಾಡ್ಕೊಂಡ್ರೆ ಖರ್ಚು ಜಾಸ್ತಿ ಬರುತ್ತೆ ಕೃಷಿಯಲ್ಲಿ. ಖರ್ಚು ಜಾಸ್ತಿ ಬರುತ್ತೆ, ತುಂಡು ಜಮೀನುಗಳಾಗಿರೋದ್ರಿಂದ ಭೂಮಿ ವೇಸ್ಟ್ ಆಗುತ್ತೆ, ಟ್ರ್ಯಾಕ್ಟರ್ ಸಣ್ಣ ಸಣ್ಣ ಜಮೀನುಗಳು ತಿರುಗಕ್ಕೆ ಆಗೋದಿಲ್ಲ. ಟ್ರ್ಯಾಕ್ಟರಿಂದ ಉಳಿಮೆ ಮಾಡಿಸಿದ್ರು ಕೂಡ ಸುಮಾರು ಒಂದು 5-6 ಮೀಟರ್ ಅಲ್ಲಿ ತಲುಕುಟ್ರೆ ಸುತ್ತಲೂ ಇದ್ದು ಬಿಡ್ತದೆ, ಪಾಳು ಬೀಳ್ತದೆ. ಹಂಗಾಗ್ಬಿಟ್ಟು ಆಮೇಲೆ ಈ ಟ್ರ್ಯಾಕ್ಟರಿಂದ ಬಿತ್ತನೆ ಮಾಡಿದ್ರು ಎಡೆ ಕುಂಟೆಗಾದ್ರೂ ಎತ್ತಬೇಕಲ್ವಾ, ಎಡೆ ಹಾಕೋದಕ್ಕಾದ್ರೂ ಬೇಕಲ್ವಾ, ಅವಾಗ ಯಾರು ಕೇಳ ಹಂಗಾಗಿ ನಮಗೆ ರೈತರಿಗೆ ಎತ್ತಿದ್ರೇನೆ ನಡೆಯೋದು. ಈಗ ಸಾಕಷ್ಟು ಈಗ ಎತ್ತುಗಳು ಇದ್ರೆ ನಿಮಗೆ ಸಕಾಲಕ್ಕೆ ತಕ್ಕಂತೆ ನಾವು ಬೇಸಾಯ ಕ್ರಮಗಳನ್ನ ಮಾಡಬಹುದು. ಬಾಡಿಗೆ ಬೇಸಾಯ ಅಂತಂದ್ರೆ ಅವ್ರು ಬಂದಾಗ ನಾವು ಹೊಡೆದಾಗ ನಂಗೆ ಆಗುತ್ತೆ ಆಗುತ್ತೆ. ಒಂದು ಬಿತ್ತನೆ ಮಾಡ್ಬೇಕಾದ್ರೆ ಕೂಡ ಕೆಲವು ಸಂದರ್ಭಗಳು ಏನಾಗ್ಬಿಡ್ತದೆ ಸರ್, ಬೀಜ ಒಂದೊಂದ್ಸರಿ ತೆಳಗಾಗ್ಬಿಡ್ತದೆ, ಬೀಜ ಇದಾದಾಗ ಸ್ವಲ್ಪ ಒಂದೊಂದ್ಸರಿ ದಪ್ಪ ಆಗ್ಬಿಡ್ತದೆ ಗೊಬ್ಬರ ಇದ್ದಾಗ. ಗೊಬ್ಬರದಲ್ಲಿ ಈಗ ಮಿಶ್ರಣ ಮಾಡಿಬಿಟ್ಟು ಟ್ಯಾಕ್ಟ್ರಿ ಬಿತ್ತನೆ ಮಾಡ್ತಾರೆ, ಕೂರಿಗೆ ಎಲ್ಲ ಬಿತ್ತನೆ ಮಾಡ್ಬೇಕಾದ್ರೆ ಗೊಬ್ಬರ ಒಂದೇ ಇದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಅವಾಗ ತೆಳಗಾಯ್ತು ದಪ್ಪ ಆಯ್ತು ಅಂತಂದ್ರೆ ಕನ್ನಡಿಯ ಕೂಡ ಆಗೋದಿಲ್ಲ. ಬಿತ್ತನೆ ಮಾಡಿ ಒಂದ್ಸರಿ ತೆಳಗಾಗ್ಬಿಡ್ತಪ್ಪ ಅಂದ್ರೆ ಭೂಮಿ ಮರುಶೀಲಿ ಮಾಡಿರ್ತಕ್ಕಂಥ ಮತ್ತೆ ನಮಗೆ ಹಸಿ ಸಿಗೋದಿಲ್ಲ ಸರಿಯಾಗಿ, ಒಂದ್ ವರ್ಷದ ಬೆಳೆನೆ ಲಾಸ್ ಆಗುತ್ತೆ. ಲಾಸ್ ಆಗುತ್ತೆ ಹಂಗಾಗ್ಬಿಟ್ಟು ಎತ್ತರ ಇದಾದ್ರೆ ಕೂಡ ಈ ಬಿತ್ತನೆ ನಮ್ಮ ಕೈಯಲ್ಲಿ ಬೀಜ ಬಿಡ್ತಕ್ಕಂಥ ಇದು ಯಾವ ರೀತಿ ಹಿಂಗ್ ತೆಳಗ್ ಬಿತ್ತರೆ ಹೆಣ್ಮಕ್ಳು ತೆಳಗ್ ಬಿತ್ತಾರೆ, ದಪ್ಪನಾಗ ಬಿತ್ತರೆ ಅಂದ್ರೆ ದಪ್ಪನಾಗ ಬಿತ್ತಾರೆ, ನಮ್ಗೆ ಯಾವ ರೀತಿ ಬೇಕು ಆ ರೀತಿ ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ಬಿತ್ತನೆ ಮಾಡ್ಕೋಬಹುದು. ಈಗೆಲ್ಲ ನಿಮಗೆ ಸಾಕಷ್ಟು ಇಳುವರಿ ಕೊಡುವಂತ ತಳಿಗಳು ಬಂದವೆ, ರಾಗಿ ಆಗಿರ್ಬೋದು, ನವಣೆ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಅಂತ ಹೊಸ ಹೊಸ ತಳಿಗಳನ್ನ ಬೆಳೆದ್ರೆ ಇದರಲ್ಲಿ ಸಾಕಷ್ಟು ಆದಾಯ ಕಾಣಬಹುದು. ಅವು ಕಾಣಬಹುದು ಸರ್, ನಾವು ಚೆನ್ನಾಗಿ ಫಲವತ್ತ ಹೆಂಗ್ ಮಾಡ್ತೀವೋ ಹಂಗೆ ಬರುತ್ತೆ ಸರ್ ಇಳುವರಿ. ಈಗ ಕಳೆಗಳು ಜಾಸ್ತಿ ಬರ್ತಾವ ಈ ಬೆಳೆಯಲ್ಲಿ? ಕಳೆಗಳು ಬರೋದು ಬಿಡೋದು ಇದನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ನಮ್ಮ ಕೈಯಲ್ಲಿ ಐತೆ. ಮಾಗಿ ಉಳುಮೆ ಮಾಡಲಿಲ್ಲಪ್ಪ ಅಂತಂದ್ರೆ ಅದು ಏನಾಗುತ್ತೆ, ಬೀಜ ಮೇಲ್ಪದರದಲ್ಲಿ ಬಿದ್ದಿರ್ತಕ್ಕಂತ ಬೀಜ ಮಾಗಿ ಕಳೆ ಬೀಜ ಮಾಗಿ ಉಳುಮೆ ಮಾಡೋದ್ರಿಂದ ಮಳೆ ಬಂದ ತಕ್ಷಣ ಏನಾಗ್ಬಿಡುತ್ತೆ, ಮೊಳಕೆ ಹೊಡೆದು ಇದಾಗ್ಬಿಡುತ್ತೆ, ಮತ್ತೆ ಕುಂಟೆ ಹೊಡೆಯೋದ್ರಿಂದ ಕಳೆ ನಾಶ ಆಗುತ್ತೆ. ಆಮೇಲೆ ಬಿತ್ತನೆ ಮಾಡಿದಾಗ ಒಂದ್ಸರಿ ಪಳಿ ಅಂತ ಹೊಡಿತು 3 ದಿವಸದೊಳಗಡೆ ಮೊಳಕೆ ಆಗೋದಕ್ಕಿಂತ ಮುಂಚೆ ಮೇಲೆ ಕಟ್ಕೊಂಡ್ಬಿಟ್ಟು ಎಷ್ಟು ಒಂದು 1/2 ಇಂಚ್ ಅರಿಬೇಕು ಕುಂಟೆ, ಅಷ್ಟೇನೆ ಕಟ್ಕೊಂಡು ಪಳಿ ಹೊಡೆಯೋದ್ರಿಂದ ಹುಟ್ಟಿರ್ತಕ್ಕಂಥ ಮೊಳಕೆ ಎಲ್ಲ ನಾಶ ಆಗೋಗುತ್ತೆ. ಈಗ ಯಾವುದೇ ಒಟ್ಟು ನೀವು ಕಳೆನಾಶಕ ಇಂಥವನ್ನು ಸಿಂಪರಣೆ ಮಾಡಲ್ಲ? ಇಲ್ಲ ಸರ್, ಕಳೆನಾಶಕ ಎಂದು ಸಿಂಪರಣೆ ಮಾಡೋದಿಲ್ಲ. ಈಗ ಅದನ್ನೆಲ್ಲ ಸಿಂಪರಣೆ ಮಾಡಿ ನೀವು ಭೂಮಿಯ ಒಂದು ಮಣ್ಣನ್ನೇ ಎಲ್ಲ ಹಾಳು ಮಾಡಿದಂಗೆ ಆಗುತ್ತಲ್ವಾ? ಈಗ ನಾವು ಪಕ್ಕದ ಜಮೀನರ್ದು ಸ್ವಲ್ಪ ಅಲ್ಲಿ ನಮ್ಮ ಪಕ್ಕದಾಗೆ ಸ್ವಲ್ಪ ವಿಶಾಲವಾಗಿರ್ತಕ್ಕಂಥ ಭೂಮಿ ಇರತಕ್ಕಂಥ ಕಳೆನಾಶಕ ಹೊಡೆದ್ರು. ಕಳೆನಾಶಕ ಹೊಡೆದಾಗ ಭೂಮಿ ಒಂಥರ ಬಿಳಿ ಛಾಯಿಗೆ ಬಂದ್ಬಿಟ್ಟು ಈಗ ಸಾಕಷ್ಟು ಭೂಮಿಯಲ್ಲಿ ನೀರು ಇಂಗುವ ಹಾಗೆ ಮಾಡ್ಬೇಕಪ್ಪ ಅಂತಂದ್ರೆ ಎರೆಹುಳದ ಪಾತ್ರ ಸಾಕಷ್ಟು ಇದೆಯಲ್ವಾ? ಎರೆಹುಳದ ಪಾತ್ರ ಸಾಕಷ್ಟು ಇಲ್ಲ ಸರ್. ಭೂಮಿ ಅಲ್ಲಿ ತಿಂದಿರ್ತಕ್ಕಂತ ಎಂಥದ್ದು ನಮ್ಮ ಹಸರೆಲೆ ಇರ್ತದೆ, ಆಮೇಲೆ ಇವು ಬೇರೆ ವೇಸ್ಟೇಜ್ ಇರ್ತದಲ್ಲ, ಈ ಜೋಳದ ಕುಳೆ ಆಗಿರ್ಬೋದು ಸಜ್ಜೆ ಕುಳೆ ಆಗಿರ್ಬೋದು ಅಂತವನ್ನೆಲ್ಲ ತಿಂದ್ಬಿಟ್ಟು ಅದು ಚೆನ್ನಾಗಿ ಇದು ಮಾಡಿಬಿಟ್ಟು ಭೂಮಿ ಒಂಥರ ಸ್ಮೂತ್ ಆಗುತ್ತೆ, ನೀರು ಕೂಡ ಬೇಗ ಹಿಂಗುತ್ತೆ, ಅಲ್ಲಿ ಆ ರೀತಿ ಇರೋದ್ರಿಂದ ಫಸಲು ಕೂಡ ಇಳುವರಿ ಚೆನ್ನಾಗಿ ಬರುತ್ತೆ, 5 ಜನಕ್ಕೆ ಬೆಳೀತದೆ. ಈಗೆಲ್ಲ ಸಾಕಷ್ಟು ಖರ್ಚು ಕಡಿಮೆ ಅಂತ ಹೇಳಿದ್ರ ಈ ಒಂದು ಸಿರಿಧಾನ್ಯಗಳನ್ನ ಬೆಳೆಯೋದ್ರಲ್ಲಿ, ಅಂದ್ರೆ ನಿಮಗೆ ಮಳೆ ಸರಿಯಾಗಿ ಬರಲಿಲ್ಲ ಅಂದ್ರೆ ನಮಗೆ ಅದರಲ್ಲಿ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರ, ಈ ರಾಗಿ ಆಗಿರ್ಬೋದು ಇದು ಸಜ್ಜೆ ಆಗಿರ್ಬೋದು ಯಾವ ಹಂತದಲ್ಲಿ ಇದ್ದಾಗ ಬೆಳೆ ನಿಮಗೆ ಮಳೆ ಬೇಕಾಗುತ್ತೆ ಅಂದ್ರೆ ತೇವಾಂಶ ಬೇಕಾಗುತ್ತೆ ಅಂತ ಟೈಮ್ನಲ್ಲಿ ಬರಲಿಲ್ಲ ಅಂದ್ರೆ ನಿಮಗೆ ಆ ಬೆಳೆ ಇಳುವರಿ ಕುಂಠಿತ ಆಗುತ್ತೆ ಅಂತ ಹೇಳ್ತೀರಾ? ಸತ್ಯ ಸರ್. ಈಗ ನಮಗೆ ಒಳ್ಳೆ ಅದನ್ನ ಹೇಳ್ತಾರಲ್ಲ ಒಳ್ಳೆ ವಯಸ್ಸಿಗೆ ಬಂದಿರುತ್ತೆ, ಇನ್ನೊಂದು ಫಸಲಿಗೆ ತೆನೆ ಒಡೆ ತೆನೆಗೆ ಬರಬೇಕು, ಅವಾಗ ಒಡೆ ತೆನೆಗೆ ಬಂದಾಗ ಮಳೆ ನೀರು ಅದಕ್ಕೆ ನಮಗೆ ಮಳೆ ಸರಿ ಪೂರ್ವಕವಾಗಿ ಬರಲಿಲ್ಲ ಅಂತಂದ್ರೆ ಇಳುವರಿ ಕುಂಠಿತ ಆಗೋಗ್ಬಿಡುತ್ತೆ. ಈ ತೆನೆ ಒಣತಕ್ಕಂಥದ್ದು ಅಲ್ಲಿಗೆ ಇದಾಗ್ಬಿಡ್ತದೆ, ಬಚ್ಚಿವಾದಂಗೆ ಆಗ್ಬಿಡ್ತದೆ, ಯಾವಾಗೋ ಬರುತ್ತೆ, ಬರೋದ್ರಿಂದ ತೆನೆ ಇಂಥದ್ದು ಇಳುವರಿ ಬರಲ್ಲ, ಫುಲ್ ಒಣಗಿನ ಹೋಗೋಗ್ಬಿಡ್ತದೆ, ಆಮೇಲೆ ತದನಂತರ ಬರುತ್ತೆ. ಈಗ ಸಿರಿಧಾನ್ಯಗಳು ಅಂತಂದ್ರೆ ಪ್ರಮುಖವಾಗಿ ಇದರಲ್ಲಿ ಕಟಾವು ಬಹಳಷ್ಟು ಕಷ್ಟ, ನಮಗೆ ಖರ್ಚು ಜಾಸ್ತಿ, ಸರಿಯಾದ ಒಕ್ಕಣೆ ಮಾಡೋಕ್ಕಾಗಲ್ಲ ಅಂತೇಳಿ ಸಾಕಷ್ಟು ರೈತರ ಒಂದು ಅಭಿಪ್ರಾಯ ಇದೆ. ಅಂದ್ರೆ ನೀವು ಅದನ್ನೆಲ್ಲ ಕಟಾವು ಮಾಡಿ ಯಾವ ರೀತಿ ಒಕ್ಕಣೆ ಮಾಡ್ತೀರಾ? ಈಗ ನಾವು ನವಣೆ ಇವೆಲ್ಲ ಬುಡಕ್ಕೆ ಕೊಯ್ದು ಬಿಡ್ತೀವಿ, ಕೊಯ್ದು ಬಿಟ್ಟು ಕಣಕ್ಕೆ ಸೂತ್ಲು ಹಿಂಗೆ ಕಣಕ್ಕೆ ಹಾಕ್ಬಿಟ್ಟು ಎತ್ತುಗಳಿಂದ ತುಳಿಸ್ತಿದ್ವಿ, ಈಗಾಗಲೇ ಸಣ್ಣ ಸಣ್ಣ ಸಣ್ಣ ಮಿಷಿನ್ ಬಂದ್ಬಿಟ್ಟಿದಾವೆ, ಈಗ ಹಂಗಾಗ್ಬಿಟ್ಟು ಮಿಷಿನ್ಗೆ ಹಾಕ್ತೀವಿ, ಮಿಷಿನ್ಗೆ ಹಾಕೋದ್ರಿಂದ ಜಲ್ದಿ ಇದಾಗುತ್ತೆ. ಮುಂಚೆ ರಸ್ತೆಗೆ ಇಡ್ತಿದ್ವಿ, ಕಣಗಳಿಗೆ ಇಡ್ತಿದ್ವಿ, ಕಣಕ್ಕೆ ಇಟ್ಬಿಟ್ಟು ಕೆಲವರು ಸ್ವಲ್ಪ ವಿಶಾಲವಾಗಿರ್ತಕ್ಕಂತ ಗುಂಡು ಹೊಡಿತಿದ್ವಿ. ಈಗ ಏನಂದ್ರೆ ರಾಗಿ ಆದ್ರೂ ತೆನೆ ತೆನೆ ಕೊಯ್ತೀವಿ, ತೆನೆ ತೆನೆ ಕೊಯ್ದ್ಬಿಟ್ಟು ಮಿಷಿನ್ಗೆ ಹಾಕ್ಬೋದು, ಚೆನ್ನಾಗಿ ತೆನೆ ಒಣಗಿಸ್ಬಿಟ್ಟು ಮಣ್ಣು ಆಗಲ್ಲ ಕಾಳಕ್ಕೆ ಕ್ಲೀನ್ ಮಾಡೋದಕ್ಕೆ ಚೆನ್ನಾಗಿರ್ತದೆ. ಮಿಷಿನ್ಗಳು ಸಣ್ಣ ಸಣ್ಣ ಮಿಷಿನ್ ಎಲ್ಲಿ ಬೇಕಲ್ಲಿ ಹೊಡ್ಕೊಂಡು ಹೋಗ್ಬೋದು, ಈಗ ಎತ್ತಿನಿಂದ ಹೊಡ್ಕೊಂಡು ಹೋಗ್ಬಿಟ್ಟು ಮಿಷಿನ್ ಜಿನ್ನಕ್ಕೆ ಹಾಕ್ತದೆ, 5-6 ಜನ ಆಗ್ಬಿಟ್ರೆ ಸುಮಾರು ಎಷ್ಟು ಗಾಡಿ ಅಂದಿರಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ಒಟ್ಟಾರೆ ನಿಮ್ಗೆ ರಾಗಿ ನವಣೆ ಸಜ್ಜೆ ಅಂದ್ರೆ ಇವನ್ನ ಕಟಾವು ಮಾಡಿದಾಗ ಅಂದ್ರೆ ಕಾಳು ಬೇರ್ಪಡಿಸೋದು ನಿಮಗೆ ಸಮಸ್ಯೆ ಆಗ್ತಾ ಇಲ್ಲ ಈಗ, ಅಂದ್ರೆ ಅದಕ್ಕೆ ತಕ್ಕಂತೆ ಎಲ್ಲ ಯಂತ್ರಗಳು ಬಂದವ ಅಂತ ಹೇಳಿ? ಯಂತ್ರಗಳು ಬಂದಿರೋದ್ರಿಂದ ಸಮಸ್ಯೆ ಆಗ್ತಾ ಇಲ್ಲ ಸರ್. ಮುಂಚೆ ಎತ್ತುಗಳಿಂದನೇ ತುಳಿಸಬೇಕು, ಆಮೇಲೆ ಗಾಳಿ ಬರಬೇಕು ತೂರ್ಬೇಕಂದ್ರೆ 1 ದಿವಸ 2 ದಿವಸ 3 ದಿವಸ ಕಾಯ್ಬೇಕಾಗಿತ್ತು, ಈಗೇನು ತೊಂದರೆ ಇಲ್ಲ, ಮಿಷಿನ್ ಬಂದ್ಬಿಡಿದೆ, ಸಣ್ಣ ಸಣ್ಣ ಚಿಕ್ಕ ಮಿಷಿನ್ ಇವೆಲ್ಲ ಅವ್ ನೋಡ್ಕೊಂಡು ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ, ಚೆನ್ನಾಗಿರ್ತದೆ. ಈಗೆಲ್ಲ ನೀವು ಕಟಾವು ಮಾಡಿದೀವಿ ಅಂತಂದ್ರೆ ಮಳೆ ಯಾವಾಗ ಹಿಮ್ಮಕ್ಕಾಗುತ್ತೋ ಅದನ್ನ ನೀವು ಅವಾಗ ಕಣ ಸಿಕ್ಕಿ ಮಾಡಬಹುದು. ಹೌದು ಸರ್. ಈಗ ಕೊಯ್ದು ನಾವು ಗೂರುಗಳಿಗೆ ಹಾಕೊಂತೀವಿ, ಇಲ್ಲಪ್ಪ ಬರೀ ತೆನೆ ಕೊಯ್ದು ಬಿಟ್ಟು ಒಣಗಿಸಿ ಇಟ್ಕೊಂಡಿರ್ತೀವಿ, ಮಿಷಿನ್ ಬಂದು ಹಾಕ್ಸ್ಕೊಂಡ್ಬಿಡ್ತೀನಿ. ಮತ್ತೆ ಜೊತೆಗೆ ರಾಗಿ ಹುಲ್ಲು ಬರುತ್ತೆ, ಸಜ್ಜೆ ಸಪ್ಪೆ ಬರುತ್ತೆ, ನವಣೆ ಹುಲ್ಲು ಬರುತ್ತೆ, ಇದೆಲ್ಲ ನಿಮಗೆ ಸಾಕಷ್ಟು ದನಕರುಗಳಿಗೆ ಆಯ್ತು. ನೀವು ಮೇಕೆ ಸಾಕಿದ್ರಿ, ಕುರಿ ಸಾಕಿದ್ರಿ, ಎತ್ತು ಸಾಕಿದ್ರಿ, ಇವಕ್ಕೆಲ್ಲ ಸಾಕಷ್ಟು ಉಪಯೋಗ ಆಯ್ತು ಅಂದ್ರೆ ಉಪಯೋಗ ಅನ್ನೋದು ಏನ್ ಸರ್? ಈಗ ನಮಗೆ ಈಗ ಇತ್ತೀಚೆಗೆ ಮಳೆನು ಬಹಳ ಕಡಿಮೆ ಆಗ್ಬಿಡ್ತು, ಮೇವಿನ ಬೆಳೆ ಬೆಳಿಲಿಲ್ಲಪ್ಪ ಅಂದ್ರೆ ದನಕರುಗಳು ಕಾಯೋದು ನಮಗೆ ಬಹಳ ಅವ್ನ ಸಾಕೋದು ಬಹಳ ತೊಂದರೆ ಆಗುತ್ತೆ. ಹಾಗೆ ಹಿಂದೆ ಸಾಕಷ್ಟು ಮೇವು ಸಿಗೋದು, ಈಗ ಮೇವು ಸಿಗ್ತಾ ಇಲ್ಲ, ಈಗ ಯಾಕಂದ್ರೆ ಮಳೆ ಬಂದ್ರೇನೆ ಮೇವು. ದನಕರು ಇಲ್ಲಪ್ಪ ಅಂದ್ರೆ ರೈತ ಏನು ಮಾಡಕ್ ಆಗೋದಿಲ್ಲ. ಹಾಲು ಮೊಸರುಗೂ ಬೇಕು, ಹೈನುಗಾರಿಕೆ ಮತ್ತು ವ್ಯವಸಾಯ, ಈಗ ಒಂದು ನಾಣ್ಯದ 2 ಮುಕ್ಕಳು ಇದ್ದಂತೆ. ದನಕರು ಇಲ್ಲಾಂದ್ರೆ ವ್ಯವಸಾಯ ಮಾಡೋದು ಆಗೋದಿಲ್ಲ, ಮೇವು ಇರಲೇಬೇಕು, ನಮ್ಗೆ ಮೇವಿಗೋಸ್ಕರವಾಗ್ಲೂ ವ್ಯವಸಾಯ ಮಾಡ್ತಾ ಇದ್ದೀವಿ. ಉದಯಪ್ಪ ಅವ್ರೆ, ಈಗೆಲ್ಲ ನೀವು ಸಾಕಷ್ಟು ಬೆಳಿತೀರಪ್ಪ, ರಾಗಿ ಬೆಳಿತೀರಿ, ಸಜ್ಜೆ ಬೆಳಿತೀರಿ, ನವಣೆ ಬೆಳಿತೀರಿ, ಅಂದ್ರೆ ಇವನ್ನ ಯಾವ ರೀತಿ ಮಾರಾಟ ಮಾಡ್ತೀರಾ? ಈಗ ನವಣೆಯಿಂದ ಅಕ್ಕಿ ಮಾಡಿ ಮಾರಾಟ ಮಾಡ್ತೀರಾ, ಏನ್ ನೇರವಾಗಿ ನವಣೆನೆ ಮಾರಾಟ ಮಾಡ್ತೀರಾ? ಈಗ ರಾಗಿನಲ್ಲಿ ರಾಗಿ ಇಟ್ಟು ಮಾಡಿನ ಮಾರಾಟ ಮಾಡಬಹುದು, ಅಂದ್ರೆ ಈ ಪದ್ಧತಿಗಳನ್ನೇನಾದ್ರು ಅನುಸರಿಸಿದ್ರೆ ನೀವು? ಇಲ್ಲ ಸರ್, ನಮ್ಮಲ್ಲಿ ಆ ಪದ್ಧತಿ ಅನುಸರಿಸಿಲ್ಲ, ಯಾಕಂದ್ರೆ ನಾವು ಸಣ್ಣ ಸಣ್ಣ ರೈತರಾಗಿರೋದ್ರಿಂದ ತಿನ್ನೋದಕ್ಕೆ ನಮ್ಗೆ ಎಷ್ಟು ಬೇಕು ವರ್ಷಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ತೀವಿ. ಒಂದ್ ವೇಳೆ ಅದಕ್ಕಿನ್ನ ಜಾಸ್ತಿ ಆಯ್ತು, ವರ್ಷಕ್ಕೆ ತಿನ್ನೋದಕ್ಕಿನ್ನ ಜಾಸ್ತಿ ಆಯ್ತಪ್ಪ ಅಂದ್ರೆ ಅವನ್ನೇ ನೇರವಾಗಿ ಇಲ್ಲಿ ಲೋಕಲ್ ಇವರು ಇರ್ತಾರೆ, ದಲ್ಲಾಳಿಗಳು ತಗೊಂಡು ಹೋಗ್ತಕ್ಕಂಥದ್ದು. ಈಗ ಯಾಕಂದ್ರೆ ನಾವು ಮಾರ್ಕೆಟ್ಗೆ ತಗೊಂಡು ಹೋಗ್ಬೇಕಂತಂದ್ರೆ ಇಲ್ಲಿಂದ ನಾವು ಜಿಲ್ಲಾ ಮಾರ್ಕೆಟ್ಗೆ ಚಳ್ಳಕೆರೆಗೆ ತಗೊಂಡು ಹೋಗ್ಬೇಕು, ಇಲ್ಲ ಬಳ್ಳಾರಿಗೆ ತಗೊಂಡು ಹೋಗ್ಬೇಕು, ಇಲ್ಲ ದುರ್ಗಕ್ಕೆ ತಗೊಂಡು ಹೋಗ್ಬೇಕು. 2 ಪ್ಯಾಕೆಟ್ 3 ಪ್ಯಾಕೆಟ್ ಇದ್ದಾಗ ನಮ್ಗೆ ಸಾಗಾಣಿಕೆ ಇದು ಜಾಸ್ತಿ ಆಗ್ತಿರುತ್ತೆ, ಹಂಗಾಗ್ಬಿಟ್ಟು ಲೋಕಲ್ಗೆ ಒಂದು 50 ರೂಪಾಯಿ ಹೆಚ್ಚು ಕಡಿಮೆ ಕೊಟ್ಟು ಬಿಡ್ತೀವಿ, ಜಾಸ್ತಿ ಇದ್ದಾಗ ನಾವು ಮಾರ್ಕೆಟ್ಗೆ ತಗೊಂಡು ಹೋಗ್ತೀವಿ. ಅಂದ್ರೆ ಈಗೆಲ್ಲ ರಾಗಿ ಸಜ್ಜೆ ನವಣೆ ಇವೆಲ್ಲ ಸಾಕಷ್ಟು ರೇಟ್ ಇದೆ. ಹೌದು ಸರ್, ರೇಟ್ ಐತೆ. ಈಗ ರಾಗಿ ಮುಂಚೆ ಕಡಿಮೆ ಇತ್ತು, ಈಗ 3,000 ರಿಂದ 3,500 ರೂಪಾಯಿ ಒಳ್ಳೆ ರಾಗಿ ರೇಟ್ ಇದೆ, ನವಣೆನು 4,000 ವರೆಗೂ ರೇಟ್ ಇದೆ ಸರ್. ಒಟ್ಟಾರೆ ಉಲಿಯಪ್ಪ ಅವ್ರೆ, ಈ ಸಿರಿಧಾನ್ಯಗಳ ಬೆಳೆ ನಿಮ್ಗೆ ಏನ್ ಅನ್ಸುತ್ತೆ? ಸಿರಿಧಾನ್ಯಗಳ ಬೆಳೆ ಏನಂದ್ರೆ ಸರ್, ಖರ್ಚು ಕಡಿಮೆ, ಯಾಕಂದ್ರೆ ರೈತರಾಗಿರೋದ್ರಿಂದ ದನಕರ ಸಾಕಿರೋದ್ರಿಂದ ಅವನಕ್ಕೋಸ್ಕರವಾಗಿ ನಾವು ಇವ್ ಬೆಳೆಯೋದ್ರಿಂದ ಉತ್ತಮ ನಮಗೆ. ಈಗ ನಾವು ದುಡ್ಡಿನ ಬೆಳೆ ಬೆಳೆದ್ರೆ ಹತ್ತಿ ಆಗಿರ್ಬೋದು, ಈಗ ಏನಾದ್ರು ತರಕಾರಿ ಆಗಿರ್ಬೋದು, ಅವನ್ನೆಲ್ಲ ಬೆಳೆದ್ರೆ ನಮಗೆ ಮೇವು ಸಿಗೋದಿಲ್ಲ. ಅದೇ ಒಂದು ಆಹಾರ ಧಾನ್ಯಗಳು ಬೆಳ್ಕೊಂಡ್ರೆ ಸುಮಾರು ವರ್ಷಗಟ್ಟಲೆ ಅದು ಇರ್ತದೆ ಮನೆಗಡೆ, ಅನ್ನಕ್ಕಿದ್ರೆ 11ಕ್ಕೂ ನಡೀತದೆ ಅಂತ ಹೇಳ್ತಾರೆ ಒಂದು ಇದು ನಮ್ಮ ಆಡು ಭಾಷೆಯಲ್ಲಿ. ಹಂಗಾಗ್ಬಿಟ್ಟು ದುಡ್ಡಿರು ನಡೆಯೋದಿಲ್ಲ, ಕೆಲಸ ಹೋಗ್ತೀವಿ ನಮ್ಗೆ ಬೇಕಾದಾಗ ನಾವು ರಾಗಿ ತರಬೇಕು, ನವಣೆ ತರಬೇಕು, ಸಜ್ಜೆ ತರಬೇಕು ಅಂತ ಹೇಳ್ಬಿಟ್ಟು ಸಿಗೋದಿಲ್ಲ, ನಿಲ್ತಪ್ಪ ಯಾರಿಗೂ ಕೊಟ್ಬಿಟ್ಟು ಅಂತೀವಿ, ಮತ್ತೆ ಮಾರ್ಕೆಟ್ಗೆ ಹೋಗ್ಬೇಕು, ಅಂಗಡಿಗೆ ಹೋಗ್ಬೇಕು, ಅದನ್ನ ತೂಕದಲ್ಲಿ ಅವರು ಒಂದು 1 ಕೆಜಿ ಅಂತ ಕೊಟ್ಟಿದ್ರೆ ನಾನು ಕ್ಲೀನ್ ಮಾಡಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಿರಿಧಾನ್ಯ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಬೊಮ್ಮಲಿಂಗನಹಳ್ಳಿಯ ಕೃಷಿಕರಾದ ಹುಲಿಯಪ್ಪ ಅವರೊಂದಿಗೆ ಈ ಸಂದರ್ಶನ ಕೇಳಿದಿರಿ. ಇಂದಿನ ಪ್ರಶ್ನೆ ಹೀಗಿದೆ. ಹುಲಿಯಪ್ಪ ಅವರು ಸಿರಿಧಾನ್ಯಗಳಾದ ನವಣೆ, ಸಜ್ಜೆ, ರಾಗಿ ಬಿತ್ತನೆ ಬೀಜಗಳನ್ನು ಎಲ್ಲಿಂದ ತಂದು ಬಿತ್ತುತ್ತಾರೆ? ಪ್ರಶ್ನೆ ಮತ್ತೊಮ್ಮೆ, ಹುಲಿಯಪ್ಪ ಅವರು ಸಿರಿಧಾನ್ಯಗಳಾದ ನವಣೆ, ಸಜ್ಜೆ, ರಾಗಿ ಬಿತ್ತನೆ ಬೀಜಗಳನ್ನು ಎಲ್ಲಿಂದ ತಂದು ಬಿತ್ತುತ್ತಾರೆ? ಪ್ರಶ್ನೆಯನ್ನ ಕೇಳಿಸಿಕೊಂಡ್ರಿ ಅಲ್ವಾ? ಸರಿಯಾದ ಉತ್ತರವನ್ನ ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ನಮ್ಮ ನಿಲಯಕ್ಕೆ ಕಳುಹಿಸಿಕೊಡಿ. ವಿಳಾಸ: ನಿಲಯದ ನಿರ್ದೇಶಕರು, ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮ ಸರಣಿ ವಿಭಾಗ, ಆಕಾಶವಾಣಿ ಕೆಳಗೋಟೆ, ಚಿತ್ರದುರ್ಗ. ಪಿನ್ ಕ್ರಮಾಂಕ 577501. ರೈತ ಬಂಧುವರೇ, ಗಮನಿಸಿ, 2021-22 ಸಾಲಿನ ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸಿದ್ದು, ವಿವಿಧ ವಿಮಾ ಘಟಕಗಳಲ್ಲಿ ಅಧಿಸೂಚಿಸಲಾದ ಬೆಳೆಗಳಿಗೆ ಬೆಳೆ ಸಾಲ ಪಡೆದ ಅಥವಾ ಪಡೆಯದ ರೈತರು ನೋಂದಾಯಿಸಿಕೊಳ್ಳಬಹುದಾಗಿದೆ. ಈಗಾಗಲೇ ಯೋಜನೆಯ ಬಗ್ಗೆ ಕೃಷಿ ಇಲಾಖೆ ಹಾಗೂ ವಿಮಾ ಸಂಸ್ಥೆಗಳಿಂದ ರೈತರಲ್ಲಿ ಜಾಗೃತಿ ಮೂಡಿಸುತ್ತಿದ್ದು, ರೈತರು ಅಧಿಸೂಚಿತ ಬೆಳೆಗಳಿಗೆ ನೋಂದಾವಣೆ ಮಾಡಿಸುತ್ತಿದ್ದಾರೆ. ಬೆಳೆ ವಿಮೆ ಯೋಜನೆಯಡಿ ನೋಂದಾಯಿಸಲು ಈ ತಿಂಗಳ 31 ತಾರೀಕು ಕೊನೆಯ ದಿನವಾಗಿದೆ. ಅಂತಿಮ ಸಮಯದಲ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಜನದಟ್ಟಣೆಯಾಗುವ ಸಾಧ್ಯತೆ ಇರುವುದರಿಂದ ರೈತರು ಬೆಳೆ ವಿಮೆಗೆ ನೋಂದಾಯಿಸಲು ಕೊನೆಯ ದಿನದವರೆಗೂ ಕಾಯದೆ ಕೂಡಲೇ ಹತ್ತಿರದ ಬ್ಯಾಂಕ್, ಸಹಕಾರ ಸಂಘಗಳು ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲೆಗಳಾದ ಪಹಣಿ, ಖಾತೆ ಪುಸ್ತಕ, ಪಾಸ್ ಪುಸ್ತಕ ಅಥವಾ ಕಂದಾಯ ರಶೀದಿ ಹಾಗೂ ಆಧಾರ್ ಸಂಖ್ಯೆಯನ್ನು ನೀಡಿ ವಿಮಾ ಕಂತನ್ನ ಪಾವತಿಸಿ ಬೆಳೆ ವಿಮೆ ಯೋಜನೆಯಡಿಯಲ್ಲಿ ನೋಂದಾಯಿಸಲು ವಿನಂತಿಸಿದೆ. ಅಧಿಸೂಚಿತ ಬೆಳೆಗಳ ವಿವರ ಹಾಗೂ ಇನ್ನಿತರೆ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, ತೋಟಗಾರಿಕೆ ಇಲಾಖೆ, ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರಗಳನ್ನು ಸಂಪರ್ಕಿಸಲು ಕೋರಿದೆ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬೂನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಹ್ ಕೋ ಮಾಸ್ಕ್, ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ. ಆಂಖ್, ಕಾನ್, ನಾಕ್, ಮುಹ್ ನಾ ಛುಯೆ. ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೆ ಛೋಡನಾ ನಹೀ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನಾ ಕರೆ. ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ ಹೈ. ಬುವಾಯಿ, ಕಟಾಯಿ ಏವಂ ಮಡಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹೀ. ಕಂಬೈನ್, ಹಾರ್ವೆಸ್ಟರ್, ಥ್ರೆಷರ್, ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪಹಲೆ ಸಾಫ್ ಕರೆ. ಮಶೀನೋ ಕೆ ಇಸ್ತೇಮಾಲ್ ಸೆ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬುನ್ ಸೆ ಸಾಫ್ ಕರೆ. ವಾಹನೋ, ಬೋರಿಯೋ, ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭೀ ಖಾಸ್ ಧ್ಯಾನ್ ದೆ. ಖರೀದ್ ಕೇಂದ್ರ ಪರ್ ಆನೆ ಸೆ ಪಹಲೆ ಕಿಸಾನೋ ಏವಂ ಶ್ರಮಿಕೋ ಕಿ ಜಾಂಚ್. ಖರೀದ್ ಕೇಂದ್ರೋ ಪರ್ ಭೀಡ್ ನಾ ಲಗಾಯೆ ಏವಂ ಕಿಸಾನೋ ಕೋ ಬಾರಿ ಬಾರಿ ಸೆ ಬುಲಾಯೆ. ಗೋದಾಮೋ ಪರ್ ಖರೀದಿ ಹುಯಿ ಫಸಲ್ ಕೋ ಲೇನೆ ಮೇ ಶೀಘ್ರತಾ ಕರೆ ತಾಕಿ ಕಿಸಾನೋ ಏವಂ ಶ್ರಮಿಕೋ ಕೋ ರುಕ್ನಾ ನಾ ಪಡೆ. ಕೊರೋನಾ ಕೆ ಖತರೆ ಸೆ ಬಚಾವ್ ಔರ್ ಅಧಿಕ ಜಾನ್ಕಾರಿ ಕೆ ಲಿಯೆ ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಕರೆ. ದೇಶ ಮೇ ಖಾದ್ಯ ಸುರಕ್ಷಾ ಕೆ ಯೇ ಸಿಪಾಹಿ ಭೋಜನ್ ಕಿ ನಿರಂತರ ಉಪಲಬ್ಧತಾ ಕೋ ಸುನಿಶ್ಚಿತ ಕರ್ತೆ ಹೈ. ಕಿಸಾನ್ ಸ್ವಸ್ಥ ರಹೆ ತಭಿ ಹಮ್ ಕೊರೋನಾ ವೈರಸ್ ಸೆ ಜೀತ್ ಪಾಯೆಂಗೆ, ಆಗೆ ಬಡ ಪಾಯೆಂಗೆ. ಕಿಸಾನ್ ಸಬಲ್, ದೇಶ್ ಪ್ರಬಲ್. ರೈತ ಬಂಧುವರಿ, ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ವರದಿ. ಮೊದಲಿಗೆ ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹತ್ತಿ ಪ್ರಭೇದ ಡಿಸಿಎಚ್ ಇದರ ಕನಿಷ್ಠ ದರ 4569 ಗರಿಷ್ಠ 9999 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ಹೀಗಿದೆ. ಸೇಬು ಕನಿಷ್ಠ ಮತ್ತು ಗರಿಷ್ಠ 9900 ರೂಪಾಯಿಗಳು, ಬೂದು ಕುಂಬಳಕಾಯಿ 800 ರಿಂದ 1200 ರೂಪಾಯಿ, ಬಾಳೆಹಣ್ಣಲ್ಲಿ ಏಲಕ್ಕಿ ಬಾಳೆ ಕನಿಷ್ಠ ಮತ್ತು ಗರಿಷ್ಠ 2200 ರೂಪಾಯಿ, ಬಾಳೆಹಣ್ಣಲ್ಲಿ ಪಚ್ಚಬಾಳೆ ಕನಿಷ್ಠ ಮತ್ತು ಗರಿಷ್ಠ 1400 ರೂಪಾಯಿ, ಹುಳ್ಳಿಕಾಯಿ 2800 ರಿಂದ 3200 ರೂಪಾಯಿ, ಬೀಟ್ರೋಟ್ 1400 ರಿಂದ 1800 ರೂಪಾಯಿ, ಹಾಗಲಕಾಯಿ ಕನಿಷ್ಠ